ಐಪಿಎಲ್ ಟಿ20 ಕ್ರಿಕೆಟ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. ಎಸ್ಬಿಐ ನೊಂದಿಗೆ ಸುರಕ್ಷಿತವಾಗಿರಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಜನ್ಮದಿಂದ 5 ವರ್ಷದವರೆಗಿನ ಮಕ್ಕಳಿಗೆ 7 ಬಾರಿ ಲಸಿಕೆನ ಹಾಕ್ಸೋ ಕರ್ಕೊಂಡು ಹೋಗ್ಬೇಕು. 7 ಬಾರಿಯಲ್ಲಿ ಒಮ್ಮೆ ಕೂಡ ತಪ್ಪಿಸಬಾರದು. ಈ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಈ ಮಧ್ಯದ ಲಸಿಕೆನ ಮರಿತಿರಲ್ಲ ನೀವು, ಇದು ನೋಡಿ ಒಳ್ಳೇದಲ್ಲ. ಎಲ್ಲ ಲಸಿಕೆನ ಸಮಯಕ್ಕೆ ಹಾಕ್ಸಿದ್ರೆ ಆಗಲೇ ಮಾರಣಾಂತಿಕ ರೋಗಗಳಿಂದ ಮಕ್ಕಳಿಗೆ ಸುರಕ್ಷೆ ಸಿಗುತ್ತೆ. 5 ವರ್ಷ 7 ಸಾರಿ ತಪ್ಪಬಾರದು ಲಸಿಕೆ ಒಮ್ಮೆ ಕೂಡ. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಹೈನು ರಾಸುಗಳು ಬೆದೆಗೆ ಬಾರದೇ ಇರುವುದು ಕಾರಣ ಮತ್ತು ಅದರ ನಿರ್ವಹಣೆ. ಈ ವಿಷಯವಾಗಿ ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಶರ್ಮಾ ಜಿ ಅವರೊಂದಿಗೆ ಸಂದರ್ಶನವನ್ನ ಮಾಡುತ್ತಾರೆ ಡಾ ಎಸ್ ಎಂ ಸುಧಾಕರ್. ಬನ್ನಿ, ಇವರೊಟ್ಟಿಗಿನ ಸಂಭಾಷಣೆಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಚೇತನ್ ಶರ್ಮಾ ಜಿ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಇವರು ಹೈನು ರಾಸುಗಳ ಒಂದು ಬೆದೆಗೆ ಬಾರದೇ ಇರುವುದು ಮತ್ತೆ ಇದರ ಒಂದು ನಿರ್ವಹಣೆ, ಜೊತೆಗೆ ಈಗ ಬಂಜೆತನ ಅಂತ ಹೇಳ್ತೀವಲ್ವಾ, ಇದ್ರ ಕೂಡ ಯಾಕೆ ಒಂದು ಬರ್ತದೆ, ಏನು ಒಂದು ಕಾರಣ ಇರಬಹುದು ಈ ಒಂದು ಜಾನುವಾರುಗಳಲ್ಲಿ ಅಥವಾ ಹೈನು ರಾಸುಗಳಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ರೈತ ಬಾಂಧವರಿಗೆ, ಹೈನುಗಾರರಿಗೆ ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಕೇಂದ್ರದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ಸರ್, ಧನ್ಯವಾದಗಳು. ಎಲ್ಲಾ ರೈತ ಬಾಂಧವರಿಗೂ, ರೈತ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ಇಂದಿನ ಈ ಟಾಪಿಕ್ ಅಲ್ಲಿ ನಾನು ಹೈನು ರಾಸುಗಳು ಬೆದೆಗೆ ಬಾರದಿರುವುದು ಯಾವ ಯಾವ ಕಾರಣಗಳು ಕಾರಣಗಳಿಂದ ರಾಸುಗಳು ಬೆದೆಗೆ ಬಾರದಿಲ್ಲ. ಸೊ ಬೆದರಿಗೆ ಬಾರದಿದ್ರೆ ಯಾವ ರೀತಿಯ ತೊಂದರೆಗಳನ್ನ ಅನುಭವಿಸ್ತವೆ, ಸೊ ಹಾಗೂ ಈ ರೀತಿ ಬೆದೆಗೆ ಬಾರದ ರಾಸುಗಳನ್ನು ಯಾವ ರೀತಿಯಲ್ಲಿ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಪಡಿಸಬೇಕು ಹಾಗೂ ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಮೊದಲನೇದಾಗಿ ಬೆದೆಗೆ ಬಾರದಿರುವುದು, ಸೊ ಬೆದೆಗೆ ಬಾರದಿರುವುದು ಅಂದ್ರೇನು? ಸೊ ರಾಸುಗಳು ಬೆದೆಗೆ ಬರೋದಿಲ್ಲ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹೈನುಗಾರಿಕೆ ಲಾಭದಾಯಕ ಆಗ್ಬೇಕು ಅಂತಂದ್ರೆ ರಾಸುಗಳು ಸರಿಯಾಗಿ 21 ದಿನಗಳ ಅಂತರದಲ್ಲಿ ಬೆದೆಗೆ ಬರಬೇಕು. ಸೊ ಈ ರೀತಿಗೆ ಬೆದೆಗೆ ಬಂದ ರಾಸುಗಳನ್ನ ನೀವು ಸರಿಯಾದ ಸಮಯದಲ್ಲಿ ಅದನ್ನ ಗುರುತಿಸಿ, ಸೊ ಅದಕ್ಕೆ ಸರಿಯಾದ ಸಮಯದಲ್ಲಿ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದರೆ ಗರ್ಭಧಾರಣೆಯನ್ನ ಆಗುತ್ತೆ. ಸೊ ಒಂದು ವೇಳೆ ಗರ್ಭ ಧರಿಸದೇ ಇದ್ದಾಗ ಸೊ ಪ್ರತಿ 21 ದಿನಗಳ ನಂತರ ಸೊ ರಾಸುಗಳು ಮತ್ತೆ ಮತ್ತೆ ಬೆದೆಗೆ ಬರ್ತಾ ಇದೆ. ಈ ಬೆದೆಯ ಚಕ್ರ ಪುನರಾವರ್ತಿತ ಆಗುತ್ತದೆ. ಸೊ ಈ ರೀತಿ ಪುನರಾವರ್ತಿತ ಆಗದೇ ಇದ್ದಲ್ಲಿ ಹೈನು ರಾಸುಗಳು ಬೆದೆಗೆ ಬಾರದಿರುವುದು ಅಂತ ಹೇಳ್ತೀವಿ. ಸೊ ರಾಸುಗಳು ಎಷ್ಟು ಹಲವು ತಿಂಗಳಾದರೂ ಬೆದೆಗೆ ಬರೋದಿಲ್ಲ, ಸೊ ಈ ರೀತಿ ತೊಂದರೆಯನ್ನ ಅನುಭವಿಸಬೇಕಾಗ್ತದೆ. ಸೊ ಇದಕ್ಕೆ ನಾವು ಬೆದೆಗೆ ಬಾರದಿರುವುದು ಅಥವಾ ಅನಿಸ್ಟ್ರಸ್ ಅಂತ ನಾವು ಕರೆಯುತ್ತೇವೆ. ಈಗ ಬೆದೆಗೆ ಬರದೇ ಇರ್ತಕ್ಕಂಥದ್ದು, ಆಮೇಲೆ ಈ ಬಂಜೆತನಕ್ಕೆ ಮುಂದೆ ಆಗ್ತಕ್ಕಂತ ಒಂದು, ಈಗ ಬೆದೆಗೆ ಬರಲಿಲ್ಲ ಅಂತಂದ್ರೆ ಮುಂದೆ ಅದು ಬಂಜೆತನ ಅಂತಾನೆ ಅರ್ಥ. ಸೊ ಆ ಒಂದು ಕಾರಣಕ್ಕೆ, ಆ ಒಂದು ಒಂದು ವಿಧಾನಕ್ಕೆ ಅಥವಾ ಅದು ಒಂದು ಈ ಒಂದು ಜಾನುವಾರುಗಳಲ್ಲಿ ಏನ್ ಕಾರಣ ಇರಬಹುದು ಅಂತ ಹೇಳ್ತೀರಾ ರೈತ ಬಾಂಧವರಿಗೆ? ಈ ಬೆದೆಗೆ ಬಾರದಿರಲು ಸೊ ಮೊದಲನೇದಾಗಿ ನಾವು ಫಿಸಿಯೋಲಾಜಿಕಲ್ ಅನಿಸ್ಟ್ರಸ್ ಅಂತ ಕೇಳ್ತೇವೆ. ಸೊ ಫಿಸಿಯೋಲಾಜಿಕಲಿ ಸ್ವಾಭಾವಿಕವಾಗಿ ಅವು ಬೆದೆಗೆ ಬರುವುದಿಲ್ಲ. ಸೊ ಯಾವ ಸಮಯದಲ್ಲಿ ಸ್ವಾಭಾವಿಕವಾಗಿ ಅವು ಬೆದೆಗೆ ಬರೋದಿಲ್ಲ? ನಾನು ಆವಾಗಲೇ ಹೇಳಿದಂಗೆ, ಸೊ ಬೆದೆಗೆ ಬಂದ ನಂತರ ನಾವು ಕೃತಕ ಗರ್ಭಧಾರಣೆ ಮಾಡಿಸ್ತೀವಿ. ಕೃತಕ ಗರ್ಭಧಾರಣೆ ಮಾಡಿಸಿದ ತಕ್ಷಣ ರಾಸುಗಳು ಗರ್ಭಧರಿಸುತ್ತವೆ. ಸೊ ಈ ರೀತಿ ಗರ್ಭಧರಿಸಿದ ರಾಸುಗಳು 21 ದಿನಗಳ ನಂತರ ಕೂಡ ಬೆದೆಗೆ ಬರೋದಿಲ್ಲ. ಸೊ ಇದು ಮೊದಲನೇದಾಯಿತು, ಗರ್ಭಧಾರಣೆ ಒಂದು ಅವಧಿ. ಸೊ ಈ ಅವಧಿಯಲ್ಲಿ ರಾಸುಗಳು ಬೆದೆ ಲಕ್ಷಣಗಳನ್ನ ತೋರಿಸೋದಿಲ್ಲ. ಆದರೆ ಕೆಲವು ರಾಸುಗಳು ಬೆದೆ ಲಕ್ಷಣಗಳ ಮೊದಲನೇ ಅವಧಿಯ ಗರ್ಭಧಾರಣೆಯಲ್ಲೂ ಕೂಡ ತೋರಿಸ್ತವೆ. ಆದರೆ ಸಾಕಷ್ಟು ರಾಸುಗಳು ಬೆದೆಯ ಲಕ್ಷಣಗಳನ್ನ ಗರ್ಭಧಾರಣೆಯ ಸಮಯದಲ್ಲಿ ತೋರಿಸೋದಿಲ್ಲ. ಸೊ ಇದು ಒಂದು. ಸೊ ನಂತರ ಕರು ಹಾಕಿದ ನಂತರ 1 ತಿಂಗಳುಗಳ ಕಾಲ ಕೆಲವು ರಾಸುಗಳು ಬೆದೆಗೆ ಬರೋದಿಲ್ಲ. ಇದು ಕೂಡ ಸ್ವಾಭಾವಿಕ, ಯಾಕೆಂದ್ರೆ ಆ ಗರ್ಭಕೋಶದ ತನ್ನ ಪುನರ್ ಉತ್ಥಾನಕ್ಕೆ ಅಥವಾ ಅದು ಸ್ವಾಭಾವಿಕವಾದ ಮರಳಲಿಕ್ಕೆ ಸಮಯ ಬೇಕಾಗುತ್ತೆ. ಆ ಸಮಯದಲ್ಲಿ ಬೆದೆಯ ಲಕ್ಷಣಗಳನ್ನ ತೋರಿಸೋದಿಲ್ಲ. ಸೊ ಅದೇ ರೀತಿ ವಯಸ್ಸಾದ ರಾಸುಗಳು, ವಯಸ್ಸಾದ ರಾಸುಗಳಲ್ಲೂ ಕೂಡ ನಾವು ಬೆದೆಯ ಚಕ್ರಗಳನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. ಸೊ ಇವೆಲ್ಲ ಸ್ವಾಭಾವಿಕವಾಗಿ ನಾವು ಬೆದೆಗೆ ಬರದಿರುವ ಲಕ್ಷಣಗಳನ್ನ ಕಾಣಿಸ್ತೇವೆ. ಸೊ ನಾನು ಮೊದಲನೇದಾಗಿ ಇದಲ್ದಲೆ ಪಡ್ಡೆಗಳು ಪ್ರೌಢಾವಸ್ಥೆಗೆ ಬರೋಕ್ಕೂ ಮೊದಲು ಅವಾಗ್ಲೂ ಕೂಡ ರಾಸುಗಳು ಬೆದೆಗೆ ಬರೋದಿಲ್ಲ. ಪ್ರೌಢಾವಸ್ಥೆಗೆ ಬಂದ ನಂತರ ಬೆದೆಯ ಚಕ್ರ ಶುರು ಆಗುತ್ತದೆ. ಸೊ ಬೆದೆಯ ಚಕ್ರ ಶುರುವಾದ ನಂತರ 21 ದಿನಗಳ ನಂತರ ಪುನರಾವರ್ತಿತ ಆಗುತ್ತದೆ. ಸೊ ಈ ಪ್ರೌಢಾವಸ್ಥೆಗೆ ಬರುವಕ್ಕಿಂತ ಮುಂಚೆನೂ ಕೂಡ ನಾವು ಬೆದೆಯ ಲಕ್ಷಣಗಳನ್ನ ನೋಡೋದಿಲ್ಲ. ಸೊ ಈ ರೀತಿ ಪ್ರೌಢಾವಸ್ಥೆಗೆ ತಲುಪಲು ಏನಾದ್ರು ನಿಧಾನ ಆದಲ್ಲಿ ಅಥವಾ ರಾಸುಗಳು ಪ್ರೌಢಾವಸ್ಥೆಗೆ ತಲುಪಲು ಸಾಕಷ್ಟು ವರ್ಷಗಳು ತಗೊಂಡದಲ್ಲಿ ಸೊ ಪೋಷಕಾಂಶಗಳ ಕೊರತೆಯಿಂದ ಸೊ ರಾಸುಗಳು ಬೆದೆಯ ಲಕ್ಷಣಗಳನ್ನ ತೋರಿಸೋದಿಲ್ಲ. ಸೊ ನಂತರ ಬಹಳ ಪ್ರಮುಖವಾದದ್ದು ನಾನು ಆಲ್ರೆಡಿ ಹೇಳಿದಂಗೆ ಗರ್ಭಧಾರಣೆ. ಸೊ ಗರ್ಭಧಾರಣೆಯ ಸಮಯದಲ್ಲಿ ಸೊ ರಾಸುಗಳು ಬೆದೆಯ ಲಕ್ಷಣಗಳನ್ನ ತೋರಿಸೋದಿಲ್ಲ. ಸೊ 21 ದಿನಗಳ ನಂತರ ಬೆದೆಗೆ ಬರಲಿಲ್ಲ ಅಂತಂದ್ರೆ ಕೃತಕ ಗರ್ಭಧಾರಣೆ ಅಥವಾ ನೈಸರ್ಗಿಕವಾಗಿ ರಾಸುಗಳ ಮಿಲನ ಹೊಂದಿದ್ದಲ್ಲಿ, ಸೊ 21 ದಿನಗಳ ನಂತರ ರಾಸುಗಳು ಬೆದೆಗೆ ಬರಲಿಲ್ಲ ಅಂತ ಅಂದ್ರೆ ಗರ್ಭಧರಿಸಿದೆ ಅಂತಾನೆ ಅರ್ಥ ತಿಳ್ಕೋಬಹುದು. ಸೊ ಬಟ್ ಹಾಗಂತ ಅದು ಖಂಡಿತವಾಗಿ ಗರ್ಭ ಧರಿಸಿದೆಯೋ ಇಲ್ಲೋ ಅಂತ ತಪಾಸಣೆ ಮಾಡಿಸ್ಬೇಕಾಗುತ್ತೆ. ಸೊ ಗರ್ಭ ತಪಾಸಣೆ ಮಾಡದಲ್ಲೇ ಕೇವಲ ನೀವು ಗರ್ಭ ಧರಿಸಿದೆ ಅಂತ ಅನ್ಕೊಂಡು ಸೊ ಬೆದೆಯ ಲಕ್ಷಣಗಳನ್ನ ಗುರುತಿಸದೇ ಇದ್ದಲ್ಲಿ ಸೊ ರಾಸುಗಳು ಬೆದೆಗೆ ಬರ್ತಿದ್ರು ತಮ್ಮ ಗಮನಕ್ಕೆ ಬರೋದಿಲ್ಲ. ಸೊ ನೀವು ನೋಡೋದನ್ನ ಬಿಟ್ಬಿಡ್ತೀರಾ. ಸೊ ಈ ರೀತಿ ಆದಾಗ ರೈತರುಗಳಿಗೆ ಈ ಬೆದೆ ಗುರುತಿಸುವ ಅಥವಾ ದಿನಾಂಕಗಳನ್ನ ನೀವು ಬರ್ತಿಟ್ಕೊಳ್ಳೋದಿಲ್ಲ. ಸೊ ಈ ರೀತಿ ಎಲ್ಲ ಆದಾಗ ಸೊ ಬೆದೆಯ ಚಕ್ರಗಳನ್ನ ನೀವು ಗುರುತಿಸುವುದರಲ್ಲಿ ವಿಫಲರಾಗ್ತೀರಾ. ಆವಾಗ ರಾಸುಗಳಿಗೆ ಬೆದೆಗೆ ಬಂದಿಲ್ಲ ಅಂತ ನೀವು ತಿಳ್ಕೊಂತೀರಾ. ಸೊ ಇದು ಒಂದು ಗರ್ಭ ತಪಾಸಣೆ ಮಾಡಿಸಿ ಗರ್ಭ ಧರಿಸಿದೆಯೋ ಇಲ್ವೋ ಅಂತ ಮೊದಲನೇದಾಗಿ ನೀವು ಪರಿಶೀಲಿಸ್ಕೋಬೇಕಾಗುತ್ತೆ. ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಹೇಳ್ತಾರೆ ಗರ್ಭಧಾರಣೆ ಆಗಿದೆಯೋ ಇಲ್ಲೋ ಅಂತ. ನೀವು ಕೃತಕ ಗರ್ಭಧಾರಣೆ ಮಾಡಿದ 1.5 ಅಥವಾ 2 ತಿಂಗಳ ಒಳಗೆ ನೀವು ಗರ್ಭ ತಪಾಸಣೆಯನ್ನ ಮಾಡಿಸ್ಕೋಬೇಕಾಗುತ್ತೆ. ಸೊ ಇದು ಮೊದಲನೇದು. ಸೊ ನಂತರ ನಾನೀಗ ಹೇಳಿದೆ ಸೈಲೆಂಟ್ ಈಸ್ಟ್ರಸ್ ಅಥವಾ ಮೂಕ ಬೆದೆ ಅಂತ ನಾವು ಹೇಳ್ತೀವಿ. ಸೊ ಕೆಲವು ರಾಸುಗಳು ಹೀಟಿಗೆ ಬರ್ತವೆ, ಅದು ಅವು ಸರಿಯಾದ ಬೆದೆಯ ಲಕ್ಷಣಗಳನ್ನ ತೋರಿಸೋದಿಲ್ಲ. ಸೊ ಇದಕ್ಕೆ ನಾವು ಸೈಲೆಂಟ್ ಈಸ್ಟ್ರಸ್ ಅಥವಾ ಮೂಕ ಬೆದೆ ಅಂತ ಹೇಳ್ತೀವಿ. ಅಥವಾ ತೋರಿಸಿದ್ರು ಕೂಡ ಅದು ಸ್ವಲ್ಪ ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ತಾತ್ಕಾಲಿಕವಾಗಿ. ಸೊ ಅದನ್ನ ಗುರುತಿಸಿದಲ್ಲಿ ರೈತರು ವಿಫಲ ಆಗ್ತಾರೆ ಅಥವಾ ರಾಸುಗಳು ಕೂಡ ಅದನ್ನ ವ್ಯಕ್ತಪಡಿಸಲಿಕ್ಕೆ ವಿಫಲವಾಗುತ್ತವೆ. ಸೊ ಈ ಮೂಕ ಬೆದೆಯನ್ನ ನಾವು ಸಾಮಾನ್ಯವಾಗಿ ಅಥವಾ ಅತಿ ಹೆಚ್ಚಾಗಿ ನಾವು ಎಮ್ಮೆಗಳಲ್ಲಿ ಕಾಣ್ತೀವಿ. ಎಮ್ಮೆಗಳಲ್ಲಿ ಇದು ಬಹಳ ಸರ್ವೇ ಸಾಮಾನ್ಯ ಅಂತ ಹೇಳ್ತೀವಿ. ಹೌದು ಖಂಡಿತ ಇದು ಸಾಮಾನ್ಯ ಎಮ್ಮೆಗಳಲ್ಲಿ. ಸೊ ಅದರಿಂದ ಸೊ ಅದಲ್ಲದೆ ಹೈನೂರು ಹಸುಗಳಲ್ಲೂ ಕೂಡ ಈ ರೀತಿಯ ತೊಂದರೆಗಳನ್ನ ಕಾಣ್ತೇವೆ. ಆದ್ದರಿಂದ ರೈತರು ಬೆದೆಯ ಲಕ್ಷಣಗಳನ್ನ ಕರೆಕ್ಟ್ ಆಗಿ ಅರ್ತಿರ್ಬೇಕು. ಸೊ ಯಾವ ರೀತಿಯಾದ ಲಕ್ಷಣಗಳನ್ನ ತೋರಿಸುತ್ತೆ ಅಂದ್ರೆ ಅರ್ಚುವುದು, ಸೊ ಯೋನಿ ತುಟಿಗಳ ಊತ, ಅದು ಬೇರೆ ರಾಸುಗಳ ಮೇಲೆ ಹತ್ತುವುದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು. ಸೊ ಈ ರೀತಿ ಎಲ್ಲ ನೀವು ಲಕ್ಷಣಗಳನ್ನ ಸರಿಯಾಗಿ ಗುರುತಿಸಿ ಅಂಡ್ ಪ್ರಮುಖವಾಗಿ ಯೋನಿಯ ತುಟಿಗಳಿಂದ ಮಡೆ ಅಂತ ನಾವು ಹೇಳ್ತೀವಿ. ಸೊ ಈ ಮಡೆ ಸುರಿಸುತ್ತೆ, ಈ ಮಡೆಯ ಲಕ್ಷಣಗಳನ್ನ ನೀವು ಗುರುತಿಸಬೇಕು. ಸೊ ನೀವು ಯಾವ ಸಮಯದಲ್ಲಿ ಬೆದೆಯ ಲಕ್ಷಣಗಳನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ಬೆಳಗ್ಗಿನ ಜಾವದಲ್ಲಿ ಹಾಗೂ ಸಂಜೆಯ ಕಾಲದಲ್ಲಿ. ಈ ಸಮಯದಲ್ಲಿ ತಂಪಾದ ವಾತಾವರಣ ಇರುತ್ತದೆ ಹಾಗೂ ರಾಸುಗಳು ಹೆಚ್ಚಿನ ಬೆದೆಯ ಲಕ್ಷಣಗಳನ್ನ ತೋರಿಸುತ್ತೆ. ಸೊ ಆದ್ದರಿಂದ ನೀವು ಬೆಳಗ್ಗಿನ ಸಮಯ ಹಾಗೂ ಸಂಜೆಯ ಸಮಯದಲ್ಲಿ ಬೆದೆಯ ಲಕ್ಷಣಗಳನ್ನ ಗುರುತಿಸಿ ರಾಸುಗಳ ಕಟ್ಟಿದ ಜಾಗವನ್ನು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸೊ ಈ ರೀತಿ ಸೂಕ್ಷ್ಮವಾಗಿ ನೀವು ಗಮನಿಸಿದಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ಮಡೆ ಅಂತ ನಾವು ಏನಿರ್ತೀವಿ ಆ ಮಡೆ ಕಟ್ಟಿರೋ ಜಾಗದಲ್ಲಿ ಬಿದ್ದಿರುತ್ತೆ. ಸೊ ಅದನ್ನು ನೀವು ಗುರುತಿಸಬೇಕಾಗುತ್ತೆ. ಕೆಲವೊಂದ್ಸಲಿ ಈ ಮಡೆ ಏನಾಗುತ್ತೆ ಹಿಂದಿನ ಭಾಗದಲ್ಲಿ ಬಾಲ ಅಥವಾ ಹಿಂದಿನ ಭಾಗದಲ್ಲಿ ಅಂಟಿ ಒಣಗಿರುತ್ತೆ, ಅದು ಒಂಥರ ಬಿಳಿ ಹೊಳಪಿನ ತರ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಲಕ್ಷಣಗಳೆಲ್ಲ ನೀವು ನೋಡಿದ್ರೆ ಗಮನಿಸಿದ್ರೆ ಅದು ಬೆದೆಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಲಕ್ಷಣಗಳನ್ನ ನೀವು ಗುರುತಿಸಿದಲ್ಲಿ ವಿಫಲ ಆದ್ರೆ ಸೊ ರಾಸುಗಳು ಬೆದೆಗೆ ಬಂದಿಲ್ಲ ಅಂತ ನೀವು ಅನ್ಕೊಂತೀರ, ಇದು ಕೂಡ ಒಂದು ಕಾರಣ. ಸೊ ನೀವು ಬೆದೆ ಲಕ್ಷಣಗಳನ್ನ ಗುರುತಿಸಲು ವಿಫಲರಾದ್ರೆ ನೀವು ಆ ರಸಗಳು ಬೆದೆಗೆ ಬಂದೇ ಇಲ್ಲ ಅಂತ ನೀವು ಅನ್ಕೊಂತೀರ, ಇದು ಕೂಡ ಒಂದು ಪ್ರಮುಖ ಲಕ್ಷಣ. ಸೊ ಅದರಿಂದ ರೈತರುಗಳು ಬೆದೆ ಅಂದ್ರೇನು, ಬೆದೆ ಲಕ್ಷಣಗಳಂದ್ರೇನು, ಇವನ್ನೆಲ್ಲ ತಿಳ್ಕೊಂಡು ಸರಿಯಾಗಿ ಅದನ್ನ ಸರಿಯಾದ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಲಿಲ್ಲ ಅಂತಂದ್ರೆ ನಿಮ್ಗೆ ನಷ್ಟ ಆಗುತ್ತೆ. ಯಾಕೆಂದ್ರೆ ಹೈನುಗಾರಿಕೆಯಲ್ಲಿ ಮೂಲ ಉದ್ದೇಶ ಏನು ಅಂತ ಅಂದ್ರೆ ಒಂದು ವರ್ಷಕ್ಕೆ ಒಂದು ಕರುನ ಪಡಿಬೇಕು. ಸೊ ನೀವು ಈ ರೀತಿ ಒಂದು ವರ್ಷಕ್ಕೆ ಒಂದು ಕರು ಪಡಿಬೇಕು ಅಂತ ಅಂದ್ರೆ ಯಾ 21 ದಿನಗಳ ನಂತರ ಏನು ಬೆದೆಗೆ ಬರುತ್ತೆ, ಬೆದೆಗೆ ಬಂದಾಗ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು, ಗರ್ಭ ಕಟ್ಟಬೇಕು. ಗರ್ಭ ಕಟ್ಟಲಿಲ್ಲ ಅಂತ ಅಂತಂದ್ರೆ ಮತ್ತೆ 21 ದಿನ ಮುಂದೆ ಹೋಗುತ್ತೆ. ಅಲ್ಲೂ ಕೂಡ ಗರ್ಭ ಕಟ್ಟಲಿಲ್ಲ ಅಂದ್ರೆ ಮತ್ತೆ 21 ದಿನ ಮುಂದೆ ಹೋಗುತ್ತೆ. ಈ ರೀತಿ ಮುಂದೆ ಹೋದಂಗೆ ನಿಮ್ಗೆ ಒಂದ್ ವರ್ಷಕ್ಕೆ ಒಂದ್ ಕರು ಪಡೀಲಿಕ್ಕೆ ಆಗಲ್ಲ, ಆಗೋದಿಲ್ಲ, ಮತ್ತೆ ನಿಮ್ಗೆ ಲಾಸ್, ನಷ್ಟ ಉಂಟಾಗ್ತಾ ಹೋಗುತ್ತೆ. ಸೊ ಇದು ಕೂಡ ಬೆದೆಗೆ ಬಾಳೋದಕ್ಕೆ ಒಂದು ಕಾರಣ. ಸೊ ನಂತರ ಮತ್ತೊಂದು ಕಾರಣ ಏನು ಅಂತಂದ್ರೆ ಅಂಡಾಶಯದ ಬುಡ್ಡೆಗಳು ಅಂತ ನಾವು ಹೇಳ್ತೀವಿ. ಸೊ ಈ ಅಂಡಾಶಯದ ಬುಡ್ಡೆಗಳು ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಎರಡು ವಿಧಾನ ಇದೆ. ಮೊದಲನೇ ತರದ ಅಂತ ಅಂದ್ರೆ ನಾವು ಫಾಲಿಕ್ಯುಲರ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಫಾಲಿಕ್ಯುಲರ್ ಸಿಸ್ಟ್ ಅಂತ ಅಂದ್ರೆ ಈ ರೀತಿ ಬುಡ್ಡೆಗಳೇನಾದ್ರು ಅಂಡಾಶಯದಲ್ಲಿ ಬೆಳವಣಿಗೆ ಆದ್ರೆ ಸೊ ರಾಸುಗಳು ಯಾವಾಗ್ಲೂ ಇಟ್ಟಲ್ಲಿರುತ್ತವೆ ಅಥವಾ 15-18 ದಿನದಲ್ಲಿ ಪದೇ ಪದೇ ಹೈಟಿಗೆ ಬರ್ತಾ ಇರುತ್ತೆ. ಇದು ಕೂಡ ಒಂದು ರಾಸುಗಳಲ್ಲಿ ಕಂಡು ಬರುತ್ತೆ. ಸೊ ಇದಕ್ಕೆ ಫಾಲಿಕ್ಯುಲರ್ ಸಿಸ್ಟ್ ಅಂತ ಹೇಳ್ತೀವಿ. ಮತ್ತೊಂದು ರೀತಿಯ ಬುಡ್ಡೆಗಳು ಅಂತ ಅಂತಂದ್ರೆ ಲೂಟಿಯಲ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಲೂಟಿಯಲ್ ಸಿಸ್ಟ್ ಏನಾರು ಆದ್ರೆ ಅಂಡಾಶಯದಲ್ಲಿ ಆದ್ರೆ ರಾಸುಗಳು ತಿಂಗಳುಗಟ್ಟೆ ಆದ್ರೂ ಬೆದೆಗೆ ಬರದೇ ಇಲ್ಲ. ಸೊ ಈ ಬುಡ್ಡೆ ಬೆಳವಣಿಗೆ ಆಗಿದೆ ಅಂತ ಯಾವಾಗ ನಾವು ಹೇಳ್ತೀವಿ ಅಂತಂದ್ರೆ, ಸೊ ಅಂಡಾಶಯಗಳು ಏನಿರುತ್ತವೆ ಅವು ಸ್ವಾಭಾವಿಕವಾಗಿ 1.5 centimeter ಉದ್ದ, 1.75 centimeter ಅಗಲ ಅಂಡ್ 3 centimeter ಉದ್ದ ಅಂತ ನಾವು ಹೇಳ್ತೀವಿ. 1.5 by 2.5 by 3 ಇದನ್ನ ನಾವು ಹೇಳ್ತೀವಿ. ಸೊ ಈ ಬುಡ್ಡೆಗಳೇನಾದ್ರು ಬೆಳವಣಿಗೆ ಆದಲ್ಲಿ ಸೊ ಈ ಅಂಡಾಶಯ ಏನಿರುತ್ತೆ, ಅಂಡಾಶಯಗಳು ಈ ನಿಂಬೆ ಹಣ್ಣಿನ ಗಾತ್ರ ಅಥವಾ ಟೆನ್ನಿಸ್ ಬಾಲ್ ಗಾತ್ರದ ಸೈಜ್ಗೆ ಆಗ್ತವೆ. ಲೂಟಿಯಲ್ ಸಿಸ್ಟ್ ಅಂತ ನಾನು ಏನ್ ಹೇಳಿದ್ನಲ್ಲ, ಈ ಸಿಸ್ಟ್ ಅಲ್ಲಿ ಪ್ರಮುಖವಾಗಿ ಬೆದೆಗೆ ಬರೋದಿಲ್ಲ. ಹಲವಾರು ತಿಂಗಳುಗಳ ಕಾಲ ಬೆದೆಗೆ ಬರದ ನೋಡೋದಕ್ಕೆ ರಾಸುಗಳು ಶರೀರ ದೃಢತೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಬೆದೆಗೆ ಬರ್ತಾ ಇರೋದಿಲ್ಲ. ಸೊ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಿಸಿದ್ರೆ ಅವು ಮತ್ತೆ ಬೆದೆಗೆ ಬರೋದಕ್ಕೆ ಸಹಾಯಕ ಆಗುತ್ತೆ. ಸೊ ಇದು ಲೂಟಿಯಲ್ ಸಿಸ್ಟ್ ಅಂತ ನಾವು ಹೇಳ್ತೀವಿ, ಇದು ಕೂಡ ಒಂದು ಕಾರಣ. ಸೊ ಅದೇ ರೀತಿ ಪ್ರಮುಖವಾದ ಕಾರಣ ಬೆದೆಗೆ ಬಾರದಿರಲು ಅಂತ ಅಂದ್ರೆ ಪೋಷಕಾಂಶಗಳ ಕೊರತೆ. ಸೊ ಹೆಚ್ಚಿನಾಗಿ ನಮ್ಮ ರಾಸುಗಳಲ್ಲಿ ಕಂಡು ಬರುವುದು ಪೋಷಕಾಂಶಗಳ ಕೊರತೆ. ಸೊ ಈ ಪೋಷಕಾಂಶಗಳ ಕೊರತೆ ಅಂತ ಹೇಳಿದ್ರೆ, ಸೊ ಶರೀರ ದೃಢತೆ ನಾವು ಏನ್ ಹೇಳ್ತೀವಿ ಅದು 2.5 ಅಂತ ನಾವು ಹೇಳ್ತೀವಿ. 2.5 ಒಂದರಿಂದ 5 ಸ್ಕೇಲ್ ತಗೊಂಡ್ರೆ 2.5 to 3 ಇರಬೇಕು. ಸೊ ನಾವು ಪೋಷಕಾಂಶಗಳ ಕೊರತೆ ಇದ್ದಾಗ ಅಥವಾ ಮೇವಿನ ಕೊರತೆ ಇದ್ದಾಗ ಅಥವಾ ಪೌಷ್ಟಿಕಾಂಶಗಳ ಆಹಾರದಲ್ಲಿ ಕೊರತೆ ಇದ್ದಾಗ ಏನಾಗುತ್ತೆ, ರಾಸುಗಳು ಬಡಕಲಾಗ್ತಾ ಹೋಗ್ತವೆ, ಮೂಳೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪೋಷಕಾಂಶಗಳ ಕೊರತೆ ಇದ್ದಾಗ ರಾಸುಗಳು ಬೆದೆಗೆ ಬರುವುದಿಲ್ಲ. ಇದನ್ನ ನಾವು ಟ್ರೂ ಎನಿಸ್ಟ್ರಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆದರ ಏನಾದ್ರು ಬಡಕಲಾಗಿದ್ದು ಏನಾರ ಇದ್ದಲ್ಲಿ, ಸೊ ಅಂತಹ ರಾಸುಗಳಲ್ಲಿ ನಾವು ತಪಾಸಣೆ ಮಾಡಿದಾಗ ಅಂಡಾಶಯಗಳು ಬಹಳ ಚಿಕ್ಕದಾಗಿರುತ್ತದೆ, ಗರ್ಭಕೋಶಗಳ ಬೆಳವಣಿಗೆ ಆಗಿರೋದಿಲ್ಲ. ಸೊ ಇಂತಹ ರಾಸುಗಳು ಗರ್ಭಧರಿಸಲಿಕ್ಕೆ ಆಗೋದಿಲ್ಲ, ಸೊ ಬೆದೆಗೂ ಬರುವುದಿಲ್ಲ ಮತ್ತೆ ಗರ್ಭಧಾರಣೆ ಆಗಲ್ಲ. ಪೋಷಕಾಂಶಗಳು ಎಸ್ಪೆಷಲಿ ಕ್ಯಾಲ್ಸಿಯಂ, ವಿಟಮಿನ್, ಮಿನರಲ್ಸ್ ನಾವಂತ ಏನ್ ಹೇಳ್ತೀವಿ, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದದ್ದು. ಸೊ ಅದರ ಜೊತೆಗೆ ಮೇವು ಕೂಡ ಬಹಳ ಪ್ರಮುಖವಾದದ್ದು. ಸೊ ಈ ರೀತಿ ಆದಾಗ್ಲೂ ಕೂಡ ರಾಸುಗಳು ಬೆದೆಗೆ ಬರುವುದಿಲ್ಲ. ಸೊ ನಂತರ ಇನ್ನೊಂದು ಕಾರಣ ಏನಂತ ಅಂದ್ರೆ, ನಾವು ಸಮ್ಮರ್ ಎನಿಸ್ಟ್ರಸ್ ಅಂತ ಹೇಳ್ತೀವಿ. ಬೇಸಿಗೆ ಕಾಲದಲ್ಲಿ ಬೆದೆಗೆ ಬರೋದಿಲ್ಲ, ಸಮ್ಮರ್ ಎನಿಸ್ಟ್ರಸ್ ಅಥವಾ ಹೀಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ಬೇಸಿಗೆ ಕಾಲದಲ್ಲಿ ಹೀಟ್ ಸ್ಟ್ರೆಸ್, ಒತ್ತಡ ಜಾಸ್ತಿ, ಒತ್ತಡ ಜಾಸ್ತಿ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸೊ ತಾಪಮಾನ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ತಾಪಮಾನ ಹೆಚ್ಚಾದಾಗ ನಮ್ಮ ರಾಸುಗಳ ಶರೀರದಲ್ಲಿ ಕಾರ್ಟಿಸಲ್ ಅಂತ ಒಂದು ಉತ್ಪತ್ತಿ ಆಗುತ್ತೆ. ಈ ಕಾರ್ಟಿಸಲ್ ಸ್ಟ್ರೆಸ್ ಹಾರ್ಮೋನ್, ಒತ್ತಡದ ಹಾರ್ಮೋನ್. ಸೊ ಈ ರೀತಿ ಒತ್ತಡದ ಹಾರ್ಮೋನ್ ಏನಾದ್ರು ರಿಲೀಸ್ ಆದಾಗ ಅಂತ ಸಂದರ್ಭದಲ್ಲಿ ಕೂಡ ರಾಸುಗಳು ಬೆದೆಗೆ ಬರೋದಿಲ್ಲ. ಸೊ ಅಲ್ಲಿ ಹಾರ್ಮೋನ್ ಅಥವಾ ಚೋದಕಗಳು ಏನು ರಿಲೀಸ್ ಆಗ್ತವೆ ಅದು ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ. ಸೊ ಈ ರೀತಿ ಹಾರ್ಮೋನ್ಗಳ ಕೊರತೆ ಉಂಟಾದಾಗಲೂ ಕೂಡ ರಾಸುಗಳು ಬೆದೆಗೆ ಬರೋದಿಲ್ಲ. ಈ ಸಮ್ಮರ್ ಅನಿಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಇದನ್ನ, ಸೊ ಬೇಸಿಗೆ ಕಾಲದಲ್ಲಿ ಬೆದೆಗೆ ಬಾರದಿರೋದು, ಇದು ಪ್ರಮುಖವಾಗಿ ಎಮ್ಮೆಗಳಲ್ಲಿ ಕಾಣ್ತೀವಿ. ಸೊ ಆದ್ದರಿಂದ ಎಮ್ಮೆಗಳಲ್ಲಿ ಇದು ಬಹಳ ಪ್ರಮುಖವಾದ ಲಕ್ಷಣ, ಇದು ಒಂದು ಕಾರಣ. ಅದೇ ರೀತಿ ಇನ್ನೊಂದು ಕಾರಣ ಬೆದೆಗೆ ಬಾರ್ತಿರಲು ಅಂತ ಅಂದ್ರೆ ನಾವು ಮಮ್ಮಿಫಿಕೇಶನ್ ಅಂತ ಹೇಳ್ತೀವಿ, ಪಿಂಡಭತ್ತಿಕೆ ಅಂತ ಹೇಳ್ತೀವಿ. ಏನಾಗಿರುತ್ತೆ ಅಂತಂದ್ರೆ ಗರ್ಭಧಾರಣೆ ಆಗಿರುತ್ತೆ, ರಾಸುಗಳು ಗರ್ಭ ಧರಿಸಿರುತ್ತೆ. ಸೊ ಗರ್ಭ ತಪಾಸಣೆ ಮಾಡಿಸಿದ್ರೆ 3 ತಿಂಗಳಲ್ಲಿ ಗರ್ಭಧಾರಣೆ ಆಗಿದೆ ಅಂತ ಕನ್ಫರ್ಮ್ ಆಗಿರುತ್ತೆ, ಡಾಕ್ಟರ್ ಕೂಡ ಕನ್ಫರ್ಮ್ ಮಾಡಿರ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ 5 ತಿಂಗಳು ಬಂದ್ಮೇಲೆ 5 ತಿಂಗಳ ನಂತರದಲ್ಲಿ ಏನಾಗುತ್ತೆ, ಪಿಂಡಭತ್ತಿಕೆ, ಸೊ ಮಮ್ಮಿಫಿಕೇಶನ್ ಅಂತ ಹೇಳ್ತೀವಿ. ಅಲ್ಲಿ ಫೀಟಸ್ ಅಂತ ನಾವು ಹೇಳ್ತೀವಿ, ಕರು ಬೆಳವಣಿಗೆ ಏನಿರುತ್ತೆ ಆಗೋದಿಲ್ಲ, ಸತ್ತೋಗುತ್ತೆ. ಸತ್ತುಬಿಟ್ಟು ಅದು ಒಳಗಡೆನೆ ಶ್ರಿಂಕ್ ಆಗುತ್ತೆ, ಶ್ರಿಂಕ್ ಆಗಿ ಒಳಗಡೆನೆ ಇರುತ್ತೆ. ಅದು 9 ತಿಂಗಳು 10 ತಿಂಗಳು ಆದ್ರೂ ಕೂಡ ಪ್ರಸವದ ಲಕ್ಷಣಗಳನ್ನು ತೋರಿಸಲ್ಲ, ಬೆದೆ ಲಕ್ಷಣವನ್ನು ತೋರಿಸಲ್ಲ, ಒಳಗಡೆ. ಈ ಸಂದರ್ಭದಲ್ಲಿ ಜಾನುವಾರಿಗೆ ಏನಾದ್ರೂ ಅದರ ಒಂದು ಜೀವಕ್ಕೆ ಅಪಾಯ ಆಗುವ ಒಂದು ಸಂದರ್ಭ ಇರುತ್ತಾ ಸರ್? ಇಲ್ಲ, ಜೀವಕ್ಕೆ ಯಾವ ರೀತಿಯ ಅಪಾಯನೂ ಕೂಡ ಆಗೋದಿಲ್ಲ, ಇದು ಒಳಗಡೆ ಇರುತ್ತೆ. ಆದ್ರೆ 9 ತಿಂಗಳು 10 ತಿಂಗಳು ಆದ್ರೂ ಕೂಡ ಬೆದೆ ಲಕ್ಷಣ ತೋರಿಸೋದಿಲ್ಲ ಅಥವಾ ಕರು ಹಾಕಿಲ್ಲ ಅಂದಾಗ ಅಷ್ಟೇ ಇದು ಈ ತರ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ, ಆ ಚಿಕಿತ್ಸೆ ನೀಡಿದ್ರೆ ಅದು ಮಮ್ಮಿಫೈಡ್ ಫಿಟಸ್ ಅಂತ ಹೇಳಿ ಅದು ಆಚೆ ಬರುತ್ತೆ. ಸೊ ಈ ರೀತಿ ಏನಾದ್ರು ಆದಾಗ್ಲೂ ಕೂಡ ರಾಸುಗಳು ಬೆದೆಗೆ ಬರೋದಿಲ್ಲ. ಗರ್ಭಧಾರಣೆ ಆಗಿದೆ ಅನ್ಕೊಂಡು ಬೆದೆಗೆ ಬರ್ತಿಲ್ಲ ಅನ್ಕೊಂಡು ಸ್ವಾಭಾವಿಕ ಅನ್ಕೊಂಡು ನೀವು ಸುಮ್ಮನಾಗಿರ್ತೀವಿ, ಆದ್ರೆ ಈ ರೀತಿ ಆದಾಗ್ಲೂ ಕೂಡ ಬೆದೆಗೆ ಬರೋದಿಲ್ಲ. ಪಶುವೈದ್ಯರನ್ನ ಕಾಣ್ಬೇಕು, ಪಶುವೈದ್ಯರಿಂದ ಅದು ತಪಾಸಣೆ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ 5 ತಿಂಗಳಾದ್ಮೇಲೆ 1/6 ತಿಂಗಳಲ್ಲಿ 7 ತಿಂಗಳಲ್ಲಿ ಪಶುವೈದ್ಯರನ್ನ ಕರೆಸಿ ಮತ್ತೊಮ್ಮೆ ಗರ್ಭಧಾರಣೆ ಅದು ಕರು ಬೆಳವಣಿಗೆ ಹೇಗಿದೆ ಅಂತ ಒಂದ್ಸಲಿ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಈ ರೀತಿ ಏನಾದ್ರು ತೊಂದರೆ ಆಗಿದ್ದಲ್ಲಿ ನಿಮ್ಗೆ ಕಂಡು ಬರುತ್ತೆ. ಸೊ ಇದು ಎಲ್ಲಾ ರಾಸುಗಳಲ್ಲಿ ಕಂಡು ಬರೋದಿಲ್ಲ, ಕೆಲವು ರಾಸುಗಳಲ್ಲಿ ಕಂಡು ಬರುತ್ತೆ. ಹಂಗಂತ ಎಲ್ಲಾ ರಾಸುಗಳಲ್ಲಿ ಇದಾಗುತ್ತೆ ಅಂತ ನಾ ಹೇಳಲ್ಲ, ಕೆಲವು ರಾಸುಗಳಲ್ಲಿ ಈ ತೊಂದರೆ ಉಂಟಾಗುತ್ತೆ. ಸೊ ಅದನ್ನ ನಿವಾರಣೆ ಮಾಡಲು ನೀವು 7ನೇ ತಿಂಗಳಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿದಾಗ, 5ನೇ ತಿಂಗಳು 6ನೇ ತಿಂಗಳು ಅಥವಾ ಯಾವಾಗ್ಲಾದ್ರೂ ಒಂದ್ಸಲಿ ಮತ್ತೆ ನೀವು ಪರೀಕ್ಷೆ ಮಾಡಿದಾಗ ಕರುಗಳ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆಯಾ, ಒಳಗಡೆ ಭ್ರೂಣದ ಬೆಳವಣಿಗೆ ಚೆನ್ನಾಗಿ ಆಗ್ತಿದ್ಯಾ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಆದಾಗಲೂ ನೀವು ಈ ತೊಂದರೆಯನ್ನ ನಿವಾರಣೆ ಮಾಡ್ಕೋಬಹುದು. ಇದೇ ರೀತಿ ಇನ್ನೂ ಒಂದು ಕಾರಣ ಇದೆ ಬೆದೆಗೆ ಬಾರದಿರಲು, ಅದು ಏನು ಅಂತಂದ್ರೆ ಹೆಚ್ಚಿನ ಇಳುವರಿ ಕೊಡುವ ರಾಸುಗಳು. ಈ ಅಧಿಕವಾಗಿ ಹಾಲು ಕೊಡುವ ರಾಸುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೊಲಾಕ್ಟಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲೂ ಕೂಡ ಚೋದಕಗಳ ವ್ಯತ್ಯಾಸ ಆಗುತ್ತೆ. ಸೊ ಈಗ ಬೆದೆಗೆ ಬರಲು ಏನ್ ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ಗಳ ರಿಲೀಸ್ ಅಥವಾ ಉತ್ಪತ್ತಿ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಆದಾಗ್ಲೂ ಕೂಡ ಹೆಚ್ಚಿನ ಹಾಲಿನ ಇಳುವರಿ ನೀಡುವ ರಾಸುಗಳಲ್ಲಿ ಕೂಡ, ಸೊ ಅಂತಹ ರಾಸುಗಳು ದೀರ್ಘಾವಧಿಯ ಒಳಗೆ ಬೆದೆಗೆ ಬಾರದಿಲ್ಲ. ಸೊ ಸಾಕಷ್ಟು ಪ್ರಮಾಣದಲ್ಲಿ ನೀವು ಹಾಲಿನ ಇಳುವರಿಗೆ ತಕ್ಕನಾಗಿ ನೀವು ಏನಾದ್ರು ಪೋಷಕಾಂಶಗಳ ಕೊಡ್ತಾ ಇದ್ರೆ ಸೊ ಏನು ತೊಂದರೆ ಆಗೋದಿಲ್ಲ. ಒಂದು ವೇಳೆ ಹಾಲಿನ ಇಳುವರಿಗೆ ತಕ್ಕನಾಗಿ ನೀವು ಪೋಷಕಾಂಶಗಳ ಕೊಡ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ದೇಹದಲ್ಲಿರುವ ಪೋಷಕಾಂಶಗಳೆಲ್ಲ ಹಾಲಿನ ಉತ್ಪಾದನೆಗೆ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತಹ ಸಮಯದಲ್ಲಿ ಸೊ ರಾಸುಗಳು ಬೆದೆಗೆ ಬರೋದಿಲ್ಲ. ಈಗ ಈ ರಾಸುಗಳು ಬೆದೆಗೆ ಬಾರದೇ ಇರುವುದು ಮತ್ತೆ ಬಂಜೆತನಕ್ಕೆ ಕಾರಣ ಆಗುವುದು, ಇದು ಏನು ಅನುವಂಶಿಕತೆಯಿಂದ ಬಂದಿರತಕ್ಕಂತ ಹೇಳ್ತೀರಾ, ಹೇಗೆ ಇದು? ಹೌದು, ಕೆಲವೊಂದು ಅನುವಂಶೀಯವಾಗಿ ಬಂದಿರುವ ತೊಂದರೆಗಳಿಂದಲೂ ಕೂಡ ಬೆದೆಗೆ ಬಾರದೇ ಇರೋದು ಇದು ಕೂಡ ಒಂದು ಕಾರಣ. ಸೊ ಅಂತ ರಾಸುಗಳು ಮೊದಲನೇ ಅಂದ್ರೆ ಪ್ರೌಢಾವಸ್ಥೆಗೆ ಬರೋದಿಲ್ಲ, ಕೆಲವು ರಾಸುಗಳು ಪ್ರೌಢಾವಸ್ಥೆಗೆ ಬರೋದಿಲ್ಲ, ಇನ್ ಕೆಲವು ಪ್ರೌಢಾವಸ್ಥೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ಕೆಲವು ಅನುವಂಶೀಯವಾಗಿ ಬಂದಿರೋ ತೊಂದರೆಗಳು ಆಮೇಲೆ ಗೊತ್ತಾಗುತ್ತೆ. ಅದನ್ನ ನಾವು ತಪಾಸಣೆ ಮಾಡಿದ ನಂತರವೇ ಕೂಡ ಹೇಳಲಿಕ್ಕಾಗುತ್ತೆ. ಅನುವಂಶೀಯವಾಗಿ ಬಂದಿರುವ ಕೆಲವು ಕಾಯಿಲೆಗಳಿದಾವೆ, ಅಂತಹ ಕಾಯಿಲೆಗಳನ್ನ ನಾವು ತಪಾಸಣೆ ಮಾಡೋದಷ್ಟೇ ಗೊತ್ತಾಗುತ್ತೆ, ಇಲ್ಲ ತಪಾಸಣೆ ಮಾಡದಲ್ಲೇ ಗೊತ್ತಾಗೋದಿಲ್ಲ ಕೆಲವು. ಅಂಕಿ ಅಂಶಗಳಿಗೆ ಬಂದ್ರೆ ಈ ತರದ್ದು ಎಷ್ಟಂತ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ನಾವು 100 ಜಾನುವಾರುಗಳಲ್ಲಿ ಈ ತರದ್ದು 1 ಅಥವಾ ಹೇಗೆ ಇದರ ಒಂದು ಸಂಬಂಧ? ಅಂಕಿಅಂಶಗಳನ್ನ ನಾನು ಹೇಳೋದಾದ್ರೆ ಇವು ನಮ್ಮ ದೇಶದಲ್ಲಿ 50%ಕ್ಕಿಂತ ಜಾಸ್ತಿನೇ ಈ ರೀತಿಯಾದ ತೊಂದರೆಗಳು ಇದಾವೆ ರಾಸುಗಳು. ನೀವು ನೋಡಿ, ಬೆದೆಗೆ ಬರ್ತಾ ಇಲ್ಲ ಅನ್ನೋ ತೊಂದರೆಗಳಿದೆ, ಅಥವಾ ಇದು ಒಂದು ತೊಂದರೆ ಇದೆ, ಇನ್ನೊಂದು ಬೆದೆಗೆ ಬಂದ್ರೂ ಕೂಡ ಪುನರಾವರ್ತಿತ ಆಗುತ್ತೆ, ಪುನರಾವರ್ತಿತ ಬೆದೆ ಅಂತ ಕೂಡ ಹೇಳ್ತೀವಿ ಅದು ಕೂಡ. ಬಟ್ ಇದು ಎಸ್ಪೆಷಲಿ ಪೋಷಕಾಂಶಗಳ ಕೊರತೆಯಿಂದ ಆಗ್ತಿರುವ ತೊಂದರೆನೇ ಜಾಸ್ತಿ ಇದೆ. ನಮ್ಮ ಭಾರತದಲ್ಲಿ ಪೋಷಕಾಂಶಗಳ ಕೊರತೆ ಇದೆ, ಯಾಕೆಂದ್ರೆ ಸಾಕಷ್ಟು ರೈತರ ಹತ್ರ ಬೆಳೆಯಲಿಕ್ಕೆ ಜಾಗ ಇರೋದಿಲ್ಲ, ಮೇವಿನ ಕೊರತೆ ಇದೆ. ಹಿಂದಿನ ದಿನಗಳಲ್ಲಿ ನಾವು ಹಿಂಡಿ ಅಥವಾ ಕಾಳುಗಳು ಏನಿದೆ ಅವುಗಳ ಬೆಳೆ ಕೂಡ ಜಾಸ್ತಿ ಇದೆ. ಸೊ ಈ ರೀತಿ ಪೋಷಕಾಂಶಗಳ ಕೊರತೆ ಆದಾಗ ಈ ರೀತಿ ಸಾಕಷ್ಟು ತೊಂದರೆಯನ್ನ ನೀವು ಅನುಭವಿಸ್ತಾರೆ ರೈತ ಬಾಂಧವರು. ಆಮೇಲೆ ಈಗ ಬೆದೆಗೆ ಬಾರದೆ ಇರೋದಕ್ಕೆ ಚಿಕಿತ್ಸೆ, ಇದಕ್ಕೆ ಅಂದ್ರೆ 100ಕ್ಕೆ 100ರಷ್ಟು ಬೆದೆಗೆ ಬಾರದೆ ಇರ್ತಕ್ಕಂತ ಒಂದು ಜಾನುವಾರುಗಳನ್ನ ನಾವು ಹೇಗೆ ತಪಾಸಣೆ ಮಾಡಿ ಗುರುತಿಸಬೇಕು ಅಂತ ಸರ್? ಸೊ ನಾನು ಈಗಲೇ ಅವಾಗಲೇ ಹೇಳಿದಾಗೆ, ಸೊ ರಾಸುಗಳು ಬೆದೆ ಚಕ್ರ, ಬೆದೆಯ ಲಕ್ಷಣ, ಬೆದೆಯ ಅವಧಿ, ಸೊ ಇವುಗಳು ಬಹಳ ಪ್ರಮುಖವಾಗಿರ್ತದೆ. ಸೊ ಅದನ್ನ ನೀವು ಗುರುತಿಸಬೇಕಾಗುತ್ತೆ. ಇದು ಪ್ರಮುಖವಾದ ಅಂಶ. ಸೊ ನಾವು ರೈತರುಗಳಲ್ಲಿ ಕೂಡ ಕೇಳ್ತೀವಿ, ಯಾವಾಗ ಬೆದೆಗೆ ಬಂತು, ಎಷ್ಟು ಸಮಯದವರೆಗೆ ಬೆದೆಗೆ ಬರ್ತಾ ಇದೆ, ಸೊ ಎಷ್ಟು ದಿನಗಳ ನಂತರ ಬೆದೆಗೆ ಬರ್ತಾ ಇದೆ, ಸೊ ಈ ರೀತಿ ಹಾಗೂ ನೀವು ಯಾವ ರೀತಿಯ ಪೋಷಕಾಂಶಗಳನ್ನ, ಮೇವನ್ನು ನೀಡ್ತಾ ಇದ್ದೀರಾ, ಸೊ ಲವಣಾಂಶಗಳನ್ನ ನೀಡ್ತಾ ಇದ್ದೀರಾ, ಈ ಎಲ್ಲಾ ಮಾಹಿತಿಗಳನ್ನ ನಾವು ಪಡ್ಕೊಳ್ತೀವಿ. ಈ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡ್ಮೇಲೆ ನಾವು ರಾಸುಗಳ ತಪಾಸಣೆಯನ್ನ ಮಾಡ್ತೀವಿ. ಸೊ ಪಶುವೈದ್ಯರಾಗಿ ಅಥವಾ ನಾವಾಗ್ಲಿ ಅಥವಾ ಯಾವುದೇ ಪಶುವೈದ್ಯರಾಗ್ಲಿ, ಸೊ ಈ ರೀತಿ ಎಲ್ಲ ಮಾಹಿತಿಗಳನ್ನ ಪಡೆದು ರೈತರಿಂದ ತಪಾಸಣೆಗೆ ಒಳಪಡಿಸ್ತೇವೆ. ಸೊ ಮೊದಲನೆಯದಾಗಿ ನಾವು ತಪಾಸಣೆ ಅಂತ ಹೇಳಿದಾಗ ನಾನು ಆಗ್ಲೇ ಹೇಳಿದೆ, ಗರ್ಭಧಾರಣೆ ಬಹಳ ಪ್ರಮುಖವಾದದ್ದು. ಮೊದಲನೆಯದಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ರಾಸು ಗರ್ಭ ಕಟ್ಟಿದೆಯೋ ಇಲ್ಲೋ ಅನ್ನೋದನ್ನ, ಬೆದೆಗೆ ಬಾರದಿರೋ ಪ್ರಮುಖ ಕಾರಣ ಗರ್ಭಧಾರಣೆ. ಕೃತಕ ಗರ್ಭಧಾರಣೆ ಮಾಡಿರ್ಬೋದು ಅಥವಾ ಸ್ವಾಭಾವಿಕ ನೈಸರ್ಗಿಕ ಮಲಿನ, ಹೋರಿಗಳನ್ನ ಬಿಟ್ಟು ನೈಸರ್ಗಿಕ ಮಲಿನ ಹೊಂದಿದ್ರು ಹೊಂದಿರ್ಬೋದು. ಕೆಲವೊಂದ್ಸಲಿ ಏನಾಗ್ತದೆ, ಬೆದೆಗೆ ಬಂದಿರ್ತ ರಾಸುಗಳು ನೀವು ಕೃತಕ ಗರ್ಭಧಾರಣೆ ಮಾಡಿಸಿರಲ್ಲ, ಆದ್ರೆ ಕೆಲವೊಂದ್ಸಲಿ ಹೊರಗಡೆ ಮೇಲಿಕ್ ಬಿಟ್ಟಿರ್ತೀರಾ, ಅಲ್ಲಿ ನಿಮ್ಮ ಸುತ್ತಮುತ್ತ ಏನಾದ್ರು ಹೋರಿ ಇದ್ರೆ, ಅದು ಏನಾದ್ರು ಹತ್ತಿ ಏನಾದ್ರು ಮಿಲನ ಏನಾದ್ರು ಹೊಂದಿದ್ರೆ ಅಂತ ಸಮಯದಲ್ಲಿ ಗರ್ಭ ಧರಿಸುವ ಸಾಧ್ಯತೆ ಇರುತ್ತೆ. ಸೊ ಯಾವಾಗ್ಲೂ ಮೊದಲನೇದಾಗಿ ಗರ್ಭ ಧರಿಸಿದೆಯೋ ಇಲ್ವೋ ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಗರ್ಭ ಧರಿಸಿದ್ರೆ ಓಕೆ, ಗರ್ಭ ಧರಿಸಿದ ರಾಸುಗಳನ್ನ ಪಾಲನೆ ಪೋಷಣೆ ಹೇಗೆ ಮಾಡ್ತೇವೆ ಮಾಡಬೇಕಾಗ್ತದೆ, ಆದ್ರೂ ರೈತರು ಅದನ್ನ ಮಾಡ್ಕೋಬೇಕು ಮಾಡ್ಕೊಂತಾರೆ. ಒಂದ್ ವೇಳೆ ಗರ್ಭ ಧರಿಸಿಲ್ಲ ಅಂತಂದ್ರೆ ಅಂತ ಸಮಯದಲ್ಲಿ ನಾವು ಗರ್ಭಕೋಶದ ಬೆಳವಣಿಗೆ, ಯಾವ ರೀತಿ ಗರ್ಭಾಶಯದ ಬೆಳವಣಿಗೆ ಆಗಿದೆ ಅದನ್ನ ನೋಡ್ತೀವಿ. ಅದರ ನಂತರ ನಾವು ಅಂಡಾಶಯದ ಬೆಳವಣಿಗೆ, ಸೊ ಅಂಡಾಶಯದ ಬೆಳವಣಿಗೆ ಯಾವ ರೀತಿ ಇದೆ, ಅದು ಯಾವ ಗಾತ್ರದಲ್ಲಿದೆ ಅಂತ ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಾ ಹೇಳ್ಬೇಕಂತಂದ್ರೆ, ನಾ ಆಗ್ಲೇ ಹೇಳಿದಂಗೆ ಇದು ಗೋಲಿ ಗಾತ್ರದ ಸೈಜ್ ಅಥವಾ ಗಜಕದ ಸೈಜ್ ಅಂತ ನಾವು ಹೇಳ್ತೀವಿ, ಅಷ್ಟು ಗಾತ್ರ ಇರುತ್ತದೆ. ಸೊ ಇದನ್ನ ನಾವು ಪರಿಶೀಲನೆ ಮಾಡಿದಾಗ ಪೌಷ್ಟಿಕಾಂಶದ ಕೊರತೆ ಹೆಚ್ಚಿನಾಗಿ ಇದ್ದಾಗ ಏನಾಗುತ್ತೆ, ಸೊ ಈ ಅಂಡಾಶಯ ಏನಾಗುತ್ತೆ, ಬಹಳ ಸಣ್ಣದಾಗ ಹೋಗುತ್ತೆ. ಸೊ ತುಂಬಾ ಅಂದ್ರೆ ತುಂಬಾನೇ ಸಣ್ಣದಾಗ ಹೋಗುತ್ತೆ. ಸೊ ಈ ರೀತಿಯ ನಾವು ಎರಡೂ ಅಂಡಾಶಯಗಳನ್ನ ನಾವು ಪರಿಶೀಲನೆ ಮಾಡಿ, ಸೊ ಸಣ್ಣಗಿದೆ ಅಂತಂದ್ರೆ ಒಂದು ಪೌಷ್ಟಿಕಾಂಶದ ಕೊರತೆ ಅಥವಾ ಹಾಗೂ ಗರ್ಭಾಶಯ ಏನಿರುತ್ತೆ ಅದು ಕೂಡ ಸಣ್ಣದಾಗಿರುತ್ತೆ ಸ್ವಂತ ಸಮಯದಲ್ಲಿ. ಇದು ಒಂದು. ಸೊ ಎರಡನೇದಾಗಿ ನಾನು ಅಂಡಾಶಯದ ಬುಡ್ಡೆ ಅಂತ ನಾನು ಹೇಳಿದೆ ಅವಾಗ್ಲೇ. ಸೊ ಈ ಬುಡ್ಡೆಗಳನ್ನು ಕೂಡ ನಾವು ಪರಿಶೀಲಿಸಬೇಕಾಗುತ್ತೆ. ಸೊ ನಾನು ಅವಾಗ್ಲೇ ಹೇಳಿದಂಗೆ 1.5, 2.5, 3.3 ಸೆಂಟಿಮೀಟರ್ ಲೆಂತ್ ವಿಡ್ತ್ ಹೈಟ್ ಅಂತ ನಾವು ಹೇಳ್ತೀವಿ, ಇದು ಸೈಜ್ ಗಾತ್ರ. ಸೊ ಈ ರೀತಿ ನಾರ್ಮಲ್, ಇದು ಸ್ವಾಭಾವಿಕ ಆಗಿರುವಂತಹದ್ದು ರಾಸುಗಳಲ್ಲಿ. ಸೊ ಬುಡ್ಡೆಗಳೇನಾದ್ರು ಬೆಳವಣಿಗೆ ಆದ್ರೆ ಅದು, ಸೊ ಆ ಬುಡ್ಡೆಗಳೇ 2.5 ಸೆಂಟಿಮೀಟರ್ ಗಿಂತ ಮೇಲ್ಪಟ್ಟಿರುತ್ತೆ, ಕೆಲವೊಂದ್ಸಲಿ 3 ಸೆಂಟಿಮೀಟರ್, 4, 5 ಸೆಂಟಿಮೀಟರ್ ಇರುತ್ತೆ. ಅದ ಗಾತ್ರದ ಅನುಗುಣವಾಗಿ ಅವು ನಿಂಬೆ ಹಣ್ಣಾಗಿರ್ಬೋದು ಅಥವಾ ಟೆನ್ನಿಸ್ ಬಾಲ್ ಸೈಜ್ ಆಗಿರ್ಬೋದು, ಅಷ್ಟು ದಪ್ಪ ಗಾತ್ರದಲ್ಲಿ ಅಂಡಾಶಯ ಆಗಿರುತ್ತೆ. ಸೊ ನಾವು ಅದನ್ನ ಗುರುತಿಸಬೇಕಾಗತ್ತೆ, ಮತ್ತು ಅದು ಯಾವ ತರಹದ ಬುಡ್ಡೆ ಅಂತ ಕೂಡ ಗುರುತಿಸಬೇಕಾಗತ್ತೆ. ಅದು ಫಾಲಿಕ್ಯುಲರ್ ಸಿಸ್ಟ್ ಅಥವಾ ಲೂಟಿಯಲ್ ಸಿಸ್ಟ್. ನಾನು ಎರಡರಲ್ಲಿ ವ್ಯತ್ಯಾಸ ಹೇಳಿದೆ ನಾನು. ಫಾಲಿಕ್ಯುಲರ್ ಸಿಸ್ಟ್ ಅಲ್ಲಿ ಪದೇ ಪದೇ ಬೆದೆಗೆ ಬರ್ತಾ ಇರುತ್ತೆ, ಲೂಟಿಯಲ್ ಸಿಸ್ಟ್ ಪ್ರಮುಖವಾಗಿ ಇದರಲ್ಲಿ ಬೆದೆಗೆ ಬರೋದಿಲ್ಲ. ಸೊ ನಾವು ಬೆದೆಗೆ ಬಾರದಿರೋಕೆ ಅಂತ ಹೇಳಿದಾಗ ನಾವು ಲೂಟಿಯಲ್ ಸಿಸ್ಟ್ ಒಂದು ಕಾರಣ ಆಗುತ್ತೆ. ಇದನ್ನ ನಾವು ಗುರುತಿಸ್ತೀವಿ. ಸೊ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ, ಅದನ್ನ ಫಸ್ಟ್ ಪರಿಶೀಲಿಸಿ ಅದನ್ನ ಐಡೆಂಟಿಫೈ ಮಾಡಿ ಸೊ ಅದಕ್ಕೆ ಸೂಕ್ತವಾದ ಪಶುವೈದ್ಯರು ಚಿಕಿತ್ಸೆಯನ್ನ ನೀಡ್ತಾರೆ. ಇದು ಒಂದು. ಸೊ ನಂತರ ಈಗ ನಾವು ಅಲ್ಟ್ರಾಸೋನೋಗ್ರಫಿ ವಿಧಾನ ಇದೆ. ಸೊ ಅಲ್ಟ್ರಾಸೋನೋಗ್ರಫಿನಲ್ಲಿ ನಾವು ಸಾಕಷ್ಟು ಬೇಗ ನಾವು ಇಂತಹ ತೊಂದರೆಗಳನ್ನ ಕಂಡಿಡಬಹುದು. ಸೊ ಏನು ಅಂಡಾಶಯ ಯಾವ ತರ ಇದೆ, ಅದರಲ್ಲಿ ಫಾಲಿಕಲ್ಸ್ ಬೆಳವಣಿಗೆ ಆಗ್ತಾ ಇದೆಯೋ ಇಲ್ವೋ, ಫಾಲಿಕಲ್ ಆದ್ಮೇಲೆ ಕಾರ್ಪಸ್ ಲೂಟಿಯಂ ಬೆಳವಣಿಗೆ ಆಗ್ತಿದೆಯೋ ಇಲ್ವೋ, ಸೊ ಈ ರೀತಿ ನಾವೆಲ್ಲ ಪರಿಶೀಲನೆಯನ್ನ ಅಲ್ಟ್ರಾಸೋನೋಗ್ರಫಿ ವಿಧಾನ ಯೂಸ್ ಮಾಡಿಕೊಂಡು ಸ್ಕ್ಯಾನಿಂಗ್ ಉಪಯೋಗಿಸಿಕೊಂಡು ನಾವು ಅಂಡಾಶಯದ ಬೆಳವಣಿಗೆ, ಗರ್ಭಕೋಶ ಹೇಗಿದೆ ಅಂತ ಕೂಡ ಎಲ್ಲ ನಾವು ಪರಿಶೀಲನೆ ಮಾಡಬಹುದು. ಹಾಗೂ ಬುಡ್ಡೆಗಳನ್ನು ಕೂಡ ನಾವು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಸೊ ಈ ಅಲ್ಟ್ರಾಸೋನೋಗ್ರಫಿ ಫೆಸಿಲಿಟಿ ನಮ್ಮ ಪಶುವೈದ್ಯ ಕಾಲೇಜಿನಲ್ಲಿ ಲಭ್ಯವಿದೆ. ರೈತ ಬಾಂಧವರಿಗೆ ಈ ರೀತಿ ಏನಾದ್ರು ತೊಂದರೆಗಳಿದ್ದಲ್ಲಿ ಅಥವಾ ಸಾಕಷ್ಟು ತೊಂದರೆ ಏನಾದ್ರು ಅನುಭವಿಸ್ತಾರೆ, ಬೆದೆಗೆ ಬಂದೇ ಇಲ್ಲ ಅಂತ ರಾಸುಗಳು ಅಂತ ಏನಾರು ಇದ್ರೆ, ಅಂತಹ ಬಾಂಧವರು ನಮ್ಮ ಪಶುವೈದ್ಯ ಕಾಲೇಜಿಗೆ ಬಂದು ಸಂಪರ್ಕ ಮಾಡಿದ್ರೆ ಮೊದಲು ಅದಕ್ಕೆ ಏನಾಗಿದೆ ಅಂತ ನೋಡ್ತೀವಿ, ನೋಡ್ಬಿಟ್ಟು ನಂತರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡ್ತೀವಿ. ಸೊ ಇದೇ ರೀತಿ ಮತ್ತೊಂದು ಕಂಡುಹಿಡಿಯುವ ವಿಧಾನ ಅಂತ ಅಂದ್ರೆ ಹಾರ್ಮೋನ್ ಅಥವಾ ಚೋದಕಗಳ, ಇವನ್ನು ಕೂಡ ಇವುಗಳ ತಪಾಸಣೆಯನ್ನ ಮಾಡ್ತೀವಿ. ಸೊ ನಾವು ರಕ್ತ ತಗೊಂಡು ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅದರಲ್ಲಿ ಹಾರ್ಮೋನ್ಗಳು, ಎಸ್ಪೆಷಲಿ ನಾವು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದನ್ನ ಅಸೆ ಮಾಡಿಸ್ತೀವಿ. ಅದನ್ನ ತಪಾಸಣೆ ಮಾಡಿಸಿದಾಗ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ರಕ್ತದಲ್ಲಿ, ಅವನ್ನ ನೋಡ್ಕೊಂಡು ಅವು ಹೀಟಿಗೆ ಬರ್ತಾ ಇದೆಯೋ ಇಲ್ವೋ, ಅಥವಾ ಬಂದಿರೋದೇನಾರು ಅವ್ರು ನೋಡೋದನ್ನ ಮಿಸ್ ಮಾಡ್ತಿದಾರೋ ಅಂತವನ್ನು ಕೂಡ ನಾವು ಇದರಲ್ಲಿ ಕಂಡುಹಿಡಿಬಹುದು. ಸೊ ಹಾರ್ಮೋನ್ಗಳನ್ನು ಕೂಡ ನಾವು ತಪಾಸಣೆ ಮಾಡಿ ನಾವು ಬೆದೆಗೆ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಸೊ ಈ ರೀತಿ ಈ ಎಲ್ಲ ವಿಧಾನಗಳಲ್ಲಿದೆ. ಸೊ ನೀವು ಪಶುವೈದ್ಯರನ್ನ ಸಂಪರ್ಕಿಸಿದಾಗ ಅವರು ಕೂಡ ಇದೇ ರೀತಿಯಾಗಿ ಚೆಕ್ ಮಾಡ್ತಾರೆ, ಅಂದ್ರೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳ್ತಾರೆ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತಾ ಹೋಗ್ತೇವೆ. ಈಗ ನಾವು ಸಾಂಪ್ರದಾಯಿಕ ಪದ್ಧತಿಗೆ ಬಂದ್ರೆ, ರೈತ ಬಾಂಧವರು ಇದು ಹೇಗೆ ಗುರುತಿಸಿ ಅದರ ನಿರ್ವಹಣೆ ಮಾಡ್ತಾರೆ ಸರ್, ಅಂದ್ರೆ ಮನೆಯ ಮಟ್ಟದಲ್ಲಿ ಒಂದು ಕ್ರಮಗಳಿಗೆ ಬಂದ್ರೆ ಅಂತ ಏನಾದರೂ ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ಇದನ್ನ ತಡೆಗಟ್ಟುವ ವಿಧಾನ ಮತ್ತು ಚಿಕಿತ್ಸೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಮೊದಲನೇದಾಗಿ ನಾನು ಹೇಳಿದೆ ಪೋಷಕಾಂಶಗಳ ಕೊರತೆ. ಇದೇ ಬಹಳ ಪ್ರಮುಖವಾದ ಅಂಶ ಪೋಷಕಾಂಶಗಳು ಅಂತ ಹೇಳಿದ್ರೆ, ಸೊ ರೈತರುಗಳು ಉತ್ತಮವಾದ ಮೇವು 1/3 ಭಾಗದಷ್ಟು ಹಸಿರು ಹುಲ್ಲು, ಸೊ 2/3 ಒಣ ಹುಲ್ಲನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಹೆಚ್ಚಿನ ಭಾಗದಲ್ಲಿ ಹಸಿರು ಮೇವನ್ನ ಕೊಡ್ಬೇಕಾಗತ್ತೆ. ಹಸಿರು ಮೇವಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಹಸಿರು ಮೇವನ್ನು ಕೂಡ ಬಹಳ ನೀಡಬೇಕಾಗತ್ತೆ. ಅದೇ ರೀತಿ ಸಮತೋಲನದ ಪಶು ಆಹಾರ ಅಂತ ನಾವು ಹೇಳ್ತೀವಿ. ಸೊ ಬ್ಯಾಲೆನ್ಸ್ಡ್ ಡಯಟ್ ನ ಕೊಡ್ಬೇಕಾಗತ್ತೆ. ಸೊ 1.5 kg ಬ್ಯಾಲೆನ್ಸ್ಡ್ ಡಯಟ್ ನ ಕೊಡ್ಬೇಕಾಗತ್ತೆ. ಸೊ ಒಂದ್ ವೇಳೆ ರಾಸುಗಳು ಏನಾದ್ರು 3 liter ಹಾಲು ಕೊಡ್ತಾ ಇದ್ರೆ ಅವಕ್ಕೆ 1 kg ಸಮತೋಲನ ಪಶು ಆಹಾರ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಸೊ ಅದ ಸಮತೋಲನ ಪಶು ಆಹಾರನ 3 liter 1 kg ಅಧಿಕವಾಗಿ ಕೊಡ್ಬೇಕಾಗತ್ತೆ. ಸೊ 1.5 to 2.5 kg ನೀವು ನೀಡಬೇಕಾಗತ್ತೆ. 2.5 to 3 kg ನೀವು ನೀಡಬೇಕಾಗತ್ತೆ. ಹಾಲಿನ ಪ್ರಮಾಣದ ಸರಿಯಾಗಿ ನೀವು ಅದಕ್ಕೆ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಹಿಂಡಿಗಳು, ನಾವು ಏನ್ ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಿ, ಹಿಂಡಿಗಳಂತ ಹೇಳ್ತೀವಿ, ಶೇಂಗಾ ಹಿಂಡಿ. ಸೊ ಈ ರೀತಿ ಹಿಂಡಿಗಳನ್ನು ನೀವು ನೀಡಬೇಕಾಗತ್ತೆ. ಸೊ ದಿನಕ್ಕೆ 150-500 grams ಹಿಂಡಿಗಳನ್ನ ನೀಡಬೇಕಾಗತ್ತೆ. ಅದೇ ರೀತಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳಿದ್ವಿ. ದ್ವಿದಳ ಮೇವಿನ ಬೆಳೆಗಳು ಅಂತ ಅಂದ್ರೆ ಕುದುರೆ ಮೆಂತೆ ಅಥವಾ ಕುದುರೆ ಮಸಾಲೆ, ಹೆಡ್ಜ್ ಲೂಸನ್, ನುಗ್ಗೆ, ಅಗಸೆ, ಸ್ಟೈಲೋಸ್ ಅಂತ ಗ್ಲಿರಿಸಿಡಿಯಾ. ಸೊ ಇವು ದ್ವಿದಳ ಮೇವಿನ ಬೆಳೆಗಳು, ಸೊಪ್ಪುಗಳು. ಸೊ ಈ ಸೊಪ್ಪುಗಳನ್ನು ಕೂಡ ನೀವು ರಾಸುಗಳಿಗೆ ನೀಡಿದಲ್ಲಿ ಅವಕ್ಕೆ ಸೊ ದೊರಕಬೇಕಾದ ಪ್ರೋಟೀನ್ ಹಾಗೂ ಮಿನರಲ್ಸ್ ಅಥವಾ ಖನಿಜಾಂಶಗಳು ಅಥವಾ ಜೀವಸತ್ವಗಳು ಏನಿರುತ್ತೆ ಅವು ಸರಿಯಾದ ಪ್ರಮಾಣದಲ್ಲಿ ದೊರಕುತ್ತೆ. ನೀವು ಮೇವಿನ ಕೊರತೆಯನ್ನು ನೀಗಿಸಬಹುದು ಅಂತ. ಸೊ ಇದು ಒಂದು. ಅದೇ ರೀತಿ ಮೊಳಕೆ ಕಾಳು, ನಾವು ಹುರುಳಿ ಮೊಳಕೆ ಕಟ್ಟಿ ಕೊಡಬೇಕು. ಸೊ ಹುರುಳಿ ಕಾಳಾಗಿರ್ಬೋದು, ಕಡಲೆಕಾಳು, ದ್ವಿದಳ ಧಾನ್ಯಗಳು ಏನಿರುತ್ತೆ ಅವುಗಳನ್ನ ನೀವು ಮೊಳಕೆ ಕಟ್ಟಿ ದಿನಕ್ಕೆ 1 to 2 grams ಅಷ್ಟು, 1/2 kg ಅಷ್ಟು ನೀವು ಕೊಟ್ಟರೆ ಪ್ರತಿದಿನ ಸೊ ಈ ಜೀವಸತ್ವಗಳ ಕೊರತೆ ಏನಿರುತ್ತೆ ಅವು ಕೂಡ ನಿವಾರಣೆ ಆಗುತ್ತೆ. ಇದನ್ನ ಮಾಡಬಹುದು. ಅದೇ ರೀತಿ ಖನಿಜ ಮಿಶ್ರಣ, ಲವಣ ಮಿಶ್ರಣ, ಖನಿಜ ಮಿಶ್ರಣ ಸಿಗುತ್ತೆ, ಅವೈಲೇಬಲ್ ಇದೆ. ಮಿನರಲ್ ಮಿಕ್ಸರ್, ಸೊ ಮಿನರಲ್ಗಳ ಕೊರತೆಯಿಂದ ಕೂಡ ಅನಿಸ್ಟ್ರೆಸ್ ಆಗುತ್ತೆ. ಸೊ ಅದಕ್ಕಾಗಿ ಪ್ರತಿದಿನ 1 gram, ಸೊ 1 bengi patnadashtu ಅಂತ ನಾವು ಹೇಳ್ತೀವಿ. ಸೊ ದಿನಕ್ಕೆ 1 to 30 grams ಲವಣದ ಮಿಶ್ರಣಗಳನ್ನ ಪ್ರತಿದಿನ ನೀವು ರಾಸುಗಳಿಗೆ ನೀಡಬೇಕಾಗುತ್ತೆ. ಸೊ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ ಜಂತು ನಿವಾರಣೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ರಾಸುಗಳಲ್ಲಿ ನಾವು 2 ರೀತಿಯ ಪರೋಪಜೀವಿಗಳನ್ನ ನೋಡ್ತೀವಿ, ಹೊರಪರೋಪಜೀವಿಗಳು, ಒಳಪರೋಪಜೀವಿಗಳು. ಹೊರಪರೋಪಜೀವಿಗಳು ಅಂತ ಅಂದ್ರೆ ಈ ಉಣ್ಣೆ, ಹೇನು, ಚಿಕ್ಟ, ಇವೆಲ್ಲ ಹೊರಪರೋಪಜೀವಿಗಳು. ಸೊ ಹೊರಪರೋಪಜೀವಿಗಳು ಬೇರೆ ಇರುತ್ತೆ, ಆಂಫಿಸ್ಟೋಮ್ಸ್, ಲಿವರ್ ಫ್ಲೂಕ್ಸ್ ಆ ತರ ಎಲ್ಲ ಹೇಳ್ತೀವಿ, ಅವು ಬೇರೆ ಇರುತ್ತೆ. ಸೊ ಅವೆರಡಕ್ಕೂ ಸೇರಿಸಿ ಜಂತು ನಿವಾರಣಾ ಔಷಧಿ ಅಂತ ಹೇಳಿರ್ತೀವಿ. ಪ್ರತಿ 3 ತಿಂಗಳಿಗೊಮ್ಮೆ ತಪ್ಪದೆ ಜಂತು ನಿವಾರಣೆ ಔಷಧಿಯನ್ನ ನೀವು ನೋಡಬೇಕು. ಇದು ಬಹಳ ಪ್ರಮುಖವಾಗಿದೆ, ಯಾಕೆಂದ್ರೆ ನಾವು ಏನ್ ಪೌಷ್ಟಿಕಾಂಶ ಕೊಡ್ತಿರ್ತೀವಿ, ಒಂದ್ ವೇಳೆ ಜಂತು ನಿವಾರಣೆ ಔಷಧಿ ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ಆ ಜೀವಿಗಳೇನಂತೆ, ಪರೋಪಜೀವಿಗಳೇನಂತೆ ರಕ್ತ ಹೀರತಾ ಇರುತ್ತೆ. ಸೊ ಪೋಷಕಾಂಶಗಳೆಲ್ಲ ಅವು ತಮ್ಮ ಬೆಳವಣಿಗೆಗೆ ಉಪಯೋಗ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಪೋಷಕಾಂಶಗಳ ಕೊರತೆ ರಾಸುಗಳಲ್ಲಿ ಕಂಡು ಬರುತ್ತೆ. ಸೊ ಪ್ರಮುಖವಾಗಿ 3 ತಿಂಗಳಿಗೊಮ್ಮೆ ಜಂತು ನಿವಾರಣೆ ಔಷಧಿಗಳನ್ನ ನೀವು ಹಾಕೋಬೇಕು. ಸೊ ಅದೇ ರೀತಿ ನಾನು ಹೇಳಿದೆ, ಸೊ ಈ ಬೇಸಿಗೆ ಕಾಲದಲ್ಲಿ ಅಥವಾ ಹೆಚ್ಚು ಬಿಸಿಲು ತಾಪಮಾನ ಇರೋ ಸಂದರ್ಭದಲ್ಲಿ ಬೇಸಿಗೆ ನಿರ್ವಹಣೆಯನ್ನ ಮಾಡ್ಬೇಕಾದ್ರೆ, ಅಂದ್ರೆ ಎಮ್ಮೆಗಳನ್ನು, ರಾಸುಗಳನ್ನು ಸೊ ನೆರಳಿರೋ ಜಾಗದಲ್ಲಿ ಕಟ್ಟಬೇಕು. ಸಾಕಷ್ಟು ಸಮಯದಲ್ಲಿ ಬಿಸಿಲಿನ ಜಾಗದಲ್ಲೇ ಬಿಟ್ರೆ ಅವು ಸ್ಟ್ರೆಸ್ ಆಗುತ್ತೆ. ಸೊ ನೆರಳಿನ ಕೊಡೋದು ಅಥವಾ ಶೆಡ್ ಅಲ್ಲಿ ಕಟ್ಕೊಳ್ಳೋದು ಅಂತ ಸಮಯದಲ್ಲಿ ಶೆಡ್ ಅಲ್ಲೇ ನೀವು ಅದಕ್ಕೆ ಮೇವನ್ನ ಹಾಕೋದು, ಸೊ ಇಂಥದನ್ನೆಲ್ಲ ಮಾಡ್ಬೇಕಾದ್ರೆ ಎಮ್ಮೆಗಳಲ್ಲಿ ಪ್ರಮುಖವಾದದ್ದು ಅಂತ ಅಂದ್ರೆ ಅವಕ್ಕೆ ಉರುಳಾಡಲು ನೀರಿನ ಹೊಂಡ, ಸೊ ಹೀಟ್ ನ ಡಿಸಿಪೇಟ್ ಮಾಡಕ್ಕೆ, ಅದು ಕಪ್ಪು ಚರ್ಮದ ಇರೋದ್ರಿಂದ ಸೊ ಏನಾಗುತ್ತೆ, ತಾಪಮಾನ ಹೀರ್ಕೊಳ್ಳುತ್ತೆ. ಸೊ ಈ ರೀತಿ ನೀರಿನ ಹೊಂಡಗಳನ್ನ ಅವಕ್ಕೆ ಒದಗಿಸಿದಲ್ಲಿ ಸೊ ಅದನ್ನು ಕೂಡ ನೀವು ನಿರ್ವಹಣೆಯ ವಿಧಾನವಾಗಿ ನೀವು ಬಳಸ್ಕೋಬಹುದು. ಸೊ ಮತ್ತೊಂದು ಪ್ರಮುಖವಾದ ಅಂದ್ರೆ ನಾನು ಆಗ್ಲೇ ಹೇಳಿದೀನಿ, ಬೆದೆ ಗುರುತಿಸೋದು, ಬೆದೆ ಲಕ್ಷಣಗಳನ್ನ ತಿಳ್ಕೋಬೇಕು ಮತ್ತು ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆಯನ್ನ ಮಾಡಿಸ್ಕೋಬೇಕು. ಇದೆಲ್ಲ ರೈತರು ಮಾಡ್ಬೇಕಾಗಿರೋದು. ಸೊ ಈ ರೀತಿ ಎಲ್ಲ ಮಾಡಿ ಸೊ ನೀವು ಜಂತು ನಿವಾರಣ ಔಷಧಿಯನ್ನ ಕೊಟ್ಟು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೊಟ್ಟು ಹಿಂಡಿಗಳು, ದ್ವಿದಳ ಧಾನ್ಯದ ಸೊಪ್ಪುಗಳು, ಮೊಳಕೆ ಕಾಳು, ಮಿನರಲ್ ಮಿಕ್ಸರ್ ಇವನ್ನೆಲ್ಲ ನೀವು 1 to 2 weeks ಕೊಟ್ಟು ತದನಂತರ ಪಶುವೈದ್ಯರನ್ನ ಸಂಪರ್ಕಿಸಿ ಅವರು ತಪಾಸಣೆ ಮಾಡ್ತಾರೆ. ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಪೋಷಕಾಂಶಗಳ ಕೊರತೆ ಇರೋದಿಲ್ಲ. ನೀವು ಇದನ್ನೆಲ್ಲ ಮಾಡಿ ತದನಂತರ ನೀವು ಪಶುವೈದ್ಯರನ್ನು ಸಂಪರ್ಕಿಸಿದ್ರೆ ಪೋಷಕಾಂಶಗಳನ್ನ ಹೆಂಗ್ ನೋಡ್ತೀವಿ, ಅದು ಸರಿಯಾಗಿ ರಾಸುಗಳು ಸರಿಯಾಗಿದೆಯೋ ಇಲ್ಲ ಹೆಂಗೆ ನೋಡ್ತೀವಿ. ಕೆಲವೊಂದು ರಾಸುಗಳು ನೀವು ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ, ಮೈ ಮುಳೆಗಳು ಮೂಳೆಗಳು ಕಾಣಿಸ್ತಾ ಇರುತ್ತೆ, ಬಡಕಲು ಕಾಣಿಸ್ತಾ ಬಡಕಲು ಕಾಣಿಸ್ತಾ ಇರುತ್ತೆ, ಇದೆ ಚುಕ್ಕೆಗಳು ಕಾಣಿಸ್ತಾ ಇರುತ್ತೆ, ಹಿಂದ್ಗಡೆ ಬೆನ್ನಿನ ಮೂಳೆಗಳೆಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೀವು ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಸೊ ಈ ರೀತಿ ಆಗೋದಿಲ್ಲ. ಸೊ ಅವಾಗ ರಾಸುಗಳು ಸ್ವಾಭಾವಿಕವಾಗಿ ಬೆದೆಗೆ ಬರುತ್ತೆ. ಸೊ ಆಗ್ಲೂ ಕೂಡ ಬರ್ತಾ ಇಲ್ಲ ಅಂತಂದ್ರೆ ತಪಾಸಣೆ ಮಾಡಿಸ್ಬೇಕಾಗುತ್ತೆ. ತಪಾಸಣೆ ಮಾಡಿಸಿ ಅದರಲ್ಲಿ ಏನ್ ತೊಂದರೆ ಇದೆ ಅಂತ ನೋಡ್ಕೊಂಡು, ನಾ ಹೇಳಿದೆ ಅಂಡಾಶಯ ಇದೆ, ಬುಡ್ಡೆ ಇರುತ್ತೆ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ. ಅದೇ ರೀತಿ ಪಿಂಡಬತ್ತಿಕೆ ಅಂತ ಹೇಳಿದೆ, ಅದನ್ನು ಕೂಡ ನೋಡಿದಾಗ ಅದಕ್ಕೂ ಕೂಡ ಸೂಕ್ತವಾದ ಚಿಕಿತ್ಸೆ ಇದೆ. ಅದಕ್ಕೆ ಯಾವ ಅದಕ್ಕೆ ಏನ್ ತೊಂದರೆ ಇರುತ್ತೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡ್ತೀವಿ. ಅದಲ್ದಲೆ ಹಾರ್ಮೋನಲ್ ಥೆರಪಿ, ಚೋದಕಗಳ ಥೆರಪಿ ಅಂತ ಕೂಡ ಇದೆ. ಸೊ ಇವನ್ನೆಲ್ಲ ಕೊಡಬೇಕು ಅಂತಂದ್ರೆ ಫಸ್ಟ್ ಪೋಷಕಾಂಶಗಳು ಸರಿಯಾಗಿ ಕೊಟ್ಟಿರಬೇಕು, ರಾಸುಗಳು ಬೆಳವಣಿಗೆ ಚೆನ್ನಾಗಿರ್ಬೇಕು, ಅದ ನಂತರ ನಾವು ಸೂಕ್ತವಾದ ಹಾರ್ಮೋನ್ ಥೆರಪಿ ಅಂತ ಹೇಳ್ತೀವಿ ಅದನ್ನ ಕೊಡ್ತೀವಿ. ಸೊ ಮೊದಲನೇ ರೈತರುಗಳು ಯಾವತ್ತು ಹಾರ್ಮೋನ್ ಥೆರಪಿಗೆ ಹೋಗ್ಬಾರ್ದು, ಚೋದಕಗಳ ಥೆರಪಿಗೆ ಹೋಗ್ಬಾರ್ದು. ಮೊದಲು ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬೇಕು, ಅವೆಲ್ಲ ಮಾಡಿಕೊಂಡು ನಂತರ ಕೊನೆಯದಾಗಿ ಹಾರ್ಮೋನ್ಗಳ ಉಪಯೋಗಿಸ್ಕೊಂಡು ಚಿಕಿತ್ಸೆಗೆ ಒಲವು ಕೊಡಬೇಕು. ಮೊದಲೇ ಹಾರ್ಮೋನ್ಗಳನ್ನ ಉಪಯೋಗಿಸಬಾರ್ದು, ಅದು ಪಶುವೈದ್ಯರು ಹೇಳ್ತಾರೆ. ಸಲಹೆ ನೀಡಿದ ಸಮಯದಲ್ಲಿ ಪಶುವೈದ್ಯರು ಹೇಳ್ತಾರೆ ಈ ರೀತಿ ಎಲ್ಲ ಮಾಡಬೇಕು ಅಂತ, ಅದ್ರೂ ಕೂಡ ಬರ್ದಲೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಚೋದಕಗಳನ್ನ ಉಪಯೋಗಿಸಬೇಕಾಗುತ್ತೆ. ಧನ್ಯವಾದ ಸರ್. ಇದುವರೆಗೆ ತಾವು ಹೈನು ರಾಸುಗಳಲ್ಲಿ ಈ ಬೆದೆಗೆ ಬಾರದೆ ಇರತಕ್ಕಂತ ಒಂದು ಕಾರಣ ಏನು, ಮುಂದೆ ಅದು ಬಂಜೆತನಕ್ಕೆ ಹೋಗೋ ಒಂದು ಸಮಯ ಯಾವ ರೀತಿಯಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು, ಪಶುವೈದ್ಯರ ಒಂದು ಸಲಹೆ ಮೇರೆಗೆ ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಅದರಲ್ಲಿ ವಿಶೇಷವಾಗಿ ಹೈನುಗಾರರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ, ನಿಮ್ಮನ್ನ ಸಂಪರ್ಕಿಸಿ ಈ ಒಂದು ವಿಷಯದ ಕುರಿತು ಚರ್ಚಿಸಬೇಕಾದರೆ, ಅಥವಾ ಅವರೇ ಇಲ್ಲಿ ಖುದ್ದಾಗಿ ಬಂದು ನಿಮ್ಮ ಪಶುವೈದ್ಯಕೀಯ ವಿದ್ಯಾಲಯದಲ್ಲಿ ಬಂದು ನಿಮ್ಮನ್ನ ಕಾಣಬೇಕಂದ್ರೆ ದೂರವಾಣಿ ಸಂಖ್ಯೆ? ಖಂಡಿತವಾಗ್ಲೂ, ನನ್ನ ದೂರವಾಣಿ ಸಂಖ್ಯೆ 8888129888, ನನ್ನ ಸಂಪರ್ಕಿಸಬಹುದು. ಪಶುವೈದ್ಯಕೀಯ ಕಾಲೇಜು ಶಿವಮೊಗ್ಗದಲ್ಲಿ ಲಭ್ಯವಿರುತ್ತದೆ. ಸೊ ದಯವಿಟ್ಟು ನಮ್ಮ ಪಶುವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಸೊ ತಮ್ಮಲ್ಲಿ ಏನೇ ತೊಂದರೆಗಳಿದ್ರು ಅದಕ್ಕೆ ನಿವಾರಣೆಗಳನ್ನ ನೀವು ನಮ್ಮಿಂದ ಪಡೆಯಬಹುದು. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಹೈನು ರಾಸುಗಳು ಬೆದೆಗೆ ಬಾರದೆ ಇರುವುದು ಕಾರಣ ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಶರ್ಮಾ ಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಇದುವರೆಗೂ ಸಂದರ್ಶಿಸಿದ್ದವರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ಕೇಳಿದರೆ ಪ್ರಶಾಂತ್ ಆರ್ ಶೆಡ್ಡರ್ ಭದ್ರಾತಿ ಇಲ್ಲಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇನ್ ಕಿಸಾನ್ವಾಣಿ ಲೇಟೆಸ್ಟ್ ಟೆಕ್ನಾಲಜಿ ಬೇಸ್ಡ್ ಇನ್ಫಾರ್ಮೇಶನ್ ನೀಡೆಡ್ ಅಂತ ಕಳಿಸಿದ್ದಾರೆ. ಪ್ರಶಾಂತ್ ಅವರೇ, ನಿಮಗೆ ಯಾವ ವಿಷಯವಾಗಿ ಲೇಟೆಸ್ಟ್ ಟೆಕ್ನಾಲಜಿ ಬೇಕು ಅಂತ ನೀವು ಅದನ್ನ ತಿಳಿಸಿದ್ರೆ ಆ ಕುರಿತು ನಾವು ಮುಂದಿನ ಕ್ರಮವನ್ನು ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರು ಕೈಗೊಳ್ತಾರೆ ಅಂತ ಹೇಳೋಣ. ಗಿವ್ ದ ಫೋನ್ ನಂಬರ್ ಟ್ವೈಸ್ ಸರ್ ಅಂತ ಹೇಳ್ತಾ ಇದ್ರೆ, ಇದು ಆಕಾಶವಾಣಿ ಭದ್ರಾವತಿಯ ವಾಟ್ಸ್ಆಪ್ ಸಂಖ್ಯೆನೇ ಆಗಿದೆ. ಪಂಚಾಕ್ಷರಿ ಅವರೇ, ಯಾವ ಫೋನ್ ನಂಬರ್ ಬೇಕು ಅಂತ ನೀವು ತಿಳಿಸಿ. ನಮ್ಮ ಆಕಾಶವಾಣಿ ಭದ್ರಾವತಿಯ ವಾಟ್ಸ್ಆಪ್ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ: 9481572600. ಮತ್ತೊಮ್ಮೆ: 9481572600. ಈ ಸಂಖ್ಯೆಗೆ ನೀವು ಕೃಷಿಗೆ ಸಂಬಂಧಪಟ್ಟಂತಹ ಏನಾದರೂ ವಿಷಯಗಳು ಇದ್ದರೆ ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ಕಾರ್ಯಕ್ರಮದ ಆಯೋಜಕರಿಂದ ಉತ್ತರವನ್ನು ಪಡೆಯಬಹುದಾಗಿದೆ. ಈಗ ಪರಿಸರ ಗೀತೆಯನ್ನ ಕೇಳಿ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು. ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಸಂಚಾರ ಸೃಷ್ಟಿಯ ನಿತ್ಯದ ವ್ಯವಹಾರ, ಗಾಳಿ ಬೆಳಕಿನ ಸಂಚಾರ. ಎಲ್ಲವೂ ತೆರೆದ ಕಾರ್ಬಾರ, ಎಲ್ಲವೂ ತೆರೆದ ಕಾರ್ಬಾರ. ಅಂತ್ಯೆಯೇ ಇಲ್ಲ ತಲೆಭಾರ, ಅಂತ್ಯೆಯೇ ಇಲ್ಲ ತಲೆಭಾರ. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಮರೆ ಉಸಿವೇಶ ಸಂಶಯ ಪಿಶಾಚಿಗ ಅವಕಾಶ. ಬೇಡ ತೆರೆ ಮರೆ ಉಸಿವೇಶ ಸಂಶಯ ಪಿಶಾಚಿಗ ಅವಕಾಶ. ಎಲ್ಲವೂ ಮುಕ್ತ ಬಲು ಸ್ಪಷ್ಟ, ಎಲ್ಲವೂ ಮುಕ್ತ ಬಲು ಸ್ಪಷ್ಟ. ಸರ್ವ ಸದಸ್ಯನು ಸಂತುಷ್ಟ, ಸರ್ವ ಸದಸ್ಯನು ಸಂತುಷ್ಟ. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಪರಿಸರ ಗೀತೆಯನ್ನು ಕೇಳಿದ್ರಿ. ಪಂಚಾಕ್ಷರಿ ಪುರ್ಲೆಯವರು ಇದುವರೆಗೂ ಸಂದರ್ಶಿಸಿದಂತಹ ಡಾಕ್ಟರ್ ಚೇತನ್ ಶರ್ಮಾಜಿ ಅವರ ದೂರವಾಣಿ ಸಂಖ್ಯೆಯನ್ನು ಕೇಳಿದ್ರು. ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. 8881 22 8 9 8 8 ಇವರ ಸಂಖ್ಯೆಯಾಗಿದೆ. ಮತ್ತೊಮ್ಮೆ ಡಾಕ್ಟರ್ ಚೇತನ್ ಶರ್ಮಾಜಿ ಇವರು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಾರೆ. ಇವರ ಮೊಬೈಲ್ ಸಂಖ್ಯೆ ಹೀಗಿದೆ, 8881 22 8 8. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಹೈನು ರಾಸುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಅಥವಾ ವಿಚಾರದ ಕುರಿತಾಗಿ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಇನ್ನು ಹಂಪಣ್ಣ ಅವರು ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಕೃಷಿರಂಗದಲ್ಲಿ ಬೆದೆಗೆ ಬಾರದ ಹಸುಗಳ ನಿರ್ವಹಣೆ ಕುರಿತು ವೈದ್ಯರು ವಿವರವಾಗಿ ತಿಳಿಸಿದ್ರು. ಅದಕ್ಕೆ ಇರುವಂತಹ ಆಧುನಿಕ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ, ಹಸುವಿಗೆ ಎಂತಹ ತಿಂಡಿ ಕೊಡಬೇಕು, ಲಘು ಪೋಷಕಾಂಶಗಳನ್ನು ಕೊಡುವ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಆಕಾಶವಾಣಿಗೂ ಹಾಗೂ ಅವರಿಗೂ ಕೂಡ ಧನ್ಯವಾದಗಳು ಅಂತ ತಮ್ಮ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮವನ್ನು ಇದುವರೆಗೂ ಆಲಿಸಿದ್ದಕ್ಕಾಗಿ ಅಂತ ಹೇಳ್ತಾ, ಹೀಗೆ ನಿಮಗೆ ಕಾರ್ಯಕ್ರಮ ಕುರಿತಾಗಿ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕಾದರೆ ನೀವು ಸಂದೇಶದ ಮೂಲಕ ಅದನ್ನ ಕೇಳಿ ಪರಿಹರಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಕೃಷಿ ರಂಗದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿ. ಕರ್ನಾಟಕದಲ್ಲಿ ಬದುಕಿ ಬಾಳಿದ ಹಲವು ವಚನಕಾರರಿದ್ದಾರೆ. ಅವರು ರಚಿಸಿದ